ಸಲ್ಲಿಕೆ. ಹೆಚ್ಚು ಮತದಾನಕ್ಕೆ ಜಿಲ್ಲಾ ಆಡಳಿತದಿಂದ ಮತದಾನ ಜಾಗೃತಿ ಅಭಿಯಾನ. ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ನಾಳೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ, ವೇಳೆ 6:51. ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ತಜ್ಞವಾಣಿಯಲ್ಲಿ ಮಣ್ಣಿನ ಆರೋಗ್ಯ. ಈ ವಿಷಯವಾಗಿ ಡಾ ಸರ್ವಜ್ಞ ಸಾಲಿಮಠ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ. ಕೊನೆಯಲ್ಲಿ ಅಕ್ಕ ಮಹಾದೇವಿ ಶಿವಕುಮಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ನಿತ್ಯಮೇಘ ಸಂದೇಶ. एक बिस्किट का पैकेट देना. ये लीजिए. अरे बहन जी, किस पर क्या ढूंढ रही हैं? एमआरपी. एमआरपी छोड़िए, लाइए 10 रुपए दीजिए. ऐसे कैसे छोड़ दूं? इसकी एमआरपी तो 9 रुपए है. एमआरपी का अर्थ होता है अधिकतम खुदरा मूल्य सभी करों सहित. समझे? पैकेज्ड प्रोडक्ट्स पर एमआरपी जरूर देखें और उससे अधिक भुगतान ना करें. उल्लंघन कर्ता की शिकायत नेशनल कंज्यूमर हेल्पलाइन नंबर 1915 पर करें. उपभोक्ता मामले विभाग, भारत सरकार. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಮತ್ತು ಜಹೀರಾಬಾದ್ಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು 30%. ಬೀದರ್, ವಿಜಯಪುರ ಜಿಲ್ಲೆಗಳಲ್ಲಿ 40%. ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ 20%. ಯಾದಗಿರಿ, ಬಾಗಲಕೋಟ್ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 25%. ಅಲ್ಲದೆ ಬಳ್ಳಾರಿ ಜಿಲ್ಲೆಯೊಳಗ 10% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ತಜ್ಞವಾಣಿಯಲ್ಲಿ ಮಣ್ಣಿನ ಆರೋಗ್ಯ. ಈ ವಿಷಯವಾಗಿ ಡಾ ಸರ್ವಜ್ಞ ಸಾಲಿಮಠ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಪ್ರತಿ ವರ್ಷ ಡಿಸೆಂಬರ್ 5 ನಾವು ವಿಶ್ವ ಮಣ್ಣು ಆರೋಗ್ಯ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮಣ್ಣಿನ ಆರೋಗ್ಯ ಬಹಳ ಮುಖ್ಯವಾದಂತಹದ್ದು. ನಮ್ಮ ಬೆಳೆ ಬೆಳೆಯುವುದಕ್ಕಾಗಲಿ ಅಥವಾ ಸುಸ್ಥಿರತೆಯನ್ನ ತರುವುದಕ್ಕಾಗಲಿ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದು ಬಹಳ ಮುಖ್ಯವಾದಂತಹದ್ದು. ಆದ್ದರಿಂದ ಈ ದಿವಸ ನಾವು ವಿಶೇಷವಾಗಿ ಈ ದಿನವನ್ನು ಆಚರಣೆ ಮಾಡಿ ಮಣ್ಣಿನ ಆರೋಗ್ಯದ ಕಡೆ ಬಹಳಷ್ಟು ಲಕ್ಷ್ಯ ಕೊಡುವಂತಹ ಒಂದು ಸಂದರ್ಭ. ಎಂದಿಗಿಂತಲೂ ಇವತ್ತಿನ ದಿವಸ ಬಹಳ ಮುಖ್ಯ ಅನ್ನುವಂತಹ ಮಾತು ತಮ್ಮ ಗಮನದೊಳಗೆ ಇರಲಿ. ಆತ್ಮೀಯರೆ, ಅಚ್ಚುಕಟ್ಟು ಪ್ರದೇಶದೊಳಗೆ ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ, ಮಣ್ಣು ಬಹಳಷ್ಟು ಸವಳಾಗ್ತಾ ಇದೆ, ಜವಳ ಆಗ್ತಾ ಇದೆ ಎಲ್ಲಾ ಅಚ್ಚುಕಟ್ಟು ಪ್ರದೇಶದಲ್ಲಿ. ಅಂಥ ಒಂದು ಸಂದರ್ಭದೊಳಗೆ ಮಣ್ಣಿನ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗಿ ಮುಂದಿನ ದಿನಗಳಲ್ಲಿ ಏನೂ ಬೆಳೆಯಲಾರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಾವು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡೋಣ. ಅಚ್ಚುಕಟ್ಟು ಪ್ರದೇಶದೊಳಗೆ ನಾವು ಯಾವ ರೀತಿ ಮಣ್ಣಿನ ನಿರ್ವಹಣೆ ಮಾಡಬೇಕು, ನೀರನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದೊಳಗೆ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾ ಸರ್ವಜ್ಞ ಸಾಲಿಮಠ ಅವರು ನಮ್ಮ ಜೊತೆಗಿದ್ದಾರೆ. ಡಾ ಸಾಲಿಮಠ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸೋಮಶೇಖರ್ ಅವರೇ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ನೀರಾವರಿ ಪ್ರದೇಶಗಳಲ್ಲಿ ಮಣ್ಣು ಬಹಳಷ್ಟು ಸವಳಾಗ್ತಾ ಇದೆ, ಜವಳ ಆಗ್ತಾ ಇದೆ. ಆಮೇಲೆ ಮುಂದಿನ ದಿನಗಳಲ್ಲಿ ಅದು ಕೃಷಿಗೆ ಯೋಗ್ಯ ಆಗಿ ಉಳಿತದನೋ ಇಲ್ಲೋ ಅನ್ನುವಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸನೇ ನಿರ್ಮಾಣ ಆಗ್ತಾ ಇದೆ. ಇಂತಹ ಸಂದರ್ಭದೊಳಗೆ ತಾವು ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ, ಸಾಕಷ್ಟು ಸಮೀಕ್ಷೆ ಮಾಡಿದ್ದೀರಿ, ಮಣ್ಣಿನ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀರಿ. ಯಾವ ರೀತಿ ನಮ್ಮ ಮಣ್ಣಿಗೆ ಅಪಾಯಕಾದಿದೆ, ನಮ್ಮ ರೈತರು ಇದರಿಂದ ಯಾವ ರೀತಿ ಹೊರಗೆ ಬರಬೇಕು ಮತ್ತು ತಮ್ಮ ಮಣ್ಣನ್ನು ಸುಧಾರಣೆ ಮಾಡಿಕೊಳ್ಬೇಕು, ತಮ್ಮ ಕೃಷಿಯನ್ನು ಸುಧಾರಣೆ ಮಾಡಿಕೊಳ್ಬೇಕು ಮತ್ತು ತಮ್ಮ ಜೀವನದೊಳಗೆ ಮುಂದೆ ಸುಸ್ಥಿರ ಇಳುವರಿಯನ್ನು ಸಾಧಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ತಾವು ಸಲಹೆ ಸೂಚನೆ ಕೊಡಬೇಕು. ಒಳ್ಳೆಯ ಮಾತನ್ನು ಹೇಳಿದ್ರು ಸೋಮಶೇಖರ್ ಅವರೇ. ಈ ಒಂದು ಚರ್ಚೆಯಲ್ಲಿ ನಾನು ಮೊದಲಿಗೆ ತಗೊಳ್ತಕ್ಕಂತಹ ಒಂದು ವಾಕ್ಯ ಏನಪ್ಪ ಅಂತ ಕೇಳಿದ್ರೆ, ಮನುಷ್ಯನ ಆರೋಗ್ಯ ಬಹುಶಃ ಮಣ್ಣಿನ ಆರೋಗ್ಯದ ಮೇಲೆ ನಿಂತಿದೆ ಅಂದ್ರೆ ತಪ್ಪಾಗಲ್ಲ. ಹೌದು. ಯಾಕಂದ್ರೆ ಉತ್ತಮವಾದ ಮಣ್ಣಿನ ಆರೋಗ್ಯ ಅಂದ್ರೆ ಉತ್ತಮವಾದ ಪೋಷಕಾಂಶದ ಲಭ್ಯತೆ, ಅದು ಯಾವ ರೀತಿ ಬೆಳೆಗಳಿಗೆ ಪೂರೈಕೆ ಆಗುತ್ತೆ, ಅದರ ಮೇಲೆ ಏನಿದೆಯಲ್ಲ ಮಾನವನ ಆರೋಗ್ಯ ಕೂಡ ನಿಂತಿದೆ. ಈ ನಿಟ್ಟಿನಲ್ಲಿ ನಾವು ಬಹುಶಃ ನಾವೆಲ್ಲ ನೋಡ್ತಾ ಇದ್ದೀವಿ, ನೀರು ಮತ್ತು ಮಣ್ಣು ಏನಿದೆಯಲ್ಲ ಅತ್ಯಂತ ಪ್ರಾಮುಖ್ಯತೆಯಾಗಿರತಕ್ಕಂತಹ ಒಂದು ಸಂಪನ್ಮೂಲ ಇವು ನಮಗೆ ಮಾನವನಿಗೆ. ಮುಂಚೆ ನಮಗೆ ನೀರು ಸಿಗ್ತಿದ್ದಿಲ್ಲ ಬೆಳೆಯನ್ನು ಸರಿಯಾಗಿ ಬೆಳೆಯಲಿಕ್ಕೆ. ಹೌದಾ? ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಏನಿದೆಯಲ್ಲ ಡ್ಯಾಮ್ ಕಟ್ಟಿದೀವಿ, ಎಲ್ಲಾ ಕಟ್ಟಿದೀವಿ, ಒಳ್ಳೆಯ ನಮಗೆ ನೀರುಗಳು ಹೆಚ್ಚಾಗಿ ಸಿಗ್ತಾ ಇತ್ತು, ಈಗ ಸಿಗ್ತಾ ಬಂತು. ಹೆಚ್ಚೆಚ್ಚು ನಮಗೆ ನೀರು ಸಿಕ್ಕಂಗೆಲ್ಲ ನಾವು ಎಂತ ಬೆಳೆಗಳಿಗೆ ಹೋದ್ವಿ, ಈಗ ಕಬ್ಬು, ಭತ್ತ, ಭತ್ತ ಆದ್ಮೇಲೆ ಭತ್ತ, ಕಬ್ಬು ಆದ್ಮೇಲೆ ಕಬ್ಬು, ಈ ರೀತಿ ನಾವು ಈಗ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಆದ್ಮೇಲೆ ಭತ್ತ ಬೆಳೀತಾರೆ. ಆಮೇಲೆ ನಮ್ಮ ಈ ಬಿಜಾಪುರ ಜಿಲ್ಲೆ, ಈ ಕಡೆ ಬೆಳಗಾಂ ಜಿಲ್ಲೆ, ನೀವು ಘಟಪ್ರಭಾ ಅಪ್ಪರ್ ಕೃಷ್ಣ ತಕೊಂಡ್ರೆ 20 ವರ್ಷದಿಂದ ನಾನು ನೋಡಿದಂತ ಈ ಏರಿಯಾ ಈಗ ಪೂರ್ತಿ ಸಂಪೂರ್ಣವಾಗಿ ಕಬ್ಬು ಏನಪ್ಪಾ ಅಂದ್ರೆ ಎಲ್ಲಿ ನೋಡಿದಲ್ಲಿ ಕ್ಯೂಬಾದಲ್ಲಿ ಹೋದಂಗಾಗುತ್ತೆ. ಎಲ್ಲಿ ನೋಡಿದಲ್ಲಿ ಎಡಕ್ಕೆ ಬಲಕ್ಕೆ ಕಬ್ಬು ಕಾಣ್ತಾ ಇದೆ. ಎಲ್ಲಿ ನೀರಾವರಿ ಆಗಿದೆ ಅಲ್ಲೆಲ್ಲ ಕಬ್ಬು ಕಾಣ್ತಾ ಇದೆ. ಒಳ್ಳೇದು, ಆರ್ಥಿಕ ಪರಿಸ್ಥಿತಿ ಏನಿದೆಯಲ್ಲ ಸುಧಾರಿಸ್ತದೆ, ಅದು ಖಂಡಿತ ಅದನ್ನ ನಾವು ಒಪ್ಪಬೇಕು. ಯಾಕಂದ್ರೆ ಇವತ್ತು ರೈತರಿಗೆ ಏನ್ ಬೇಕಾಗಿದೆ, ಉತ್ತಮವಾದ ಆದಾಯ ಬೇಕು. ಆದ್ರೆ ನಾವು ಇಲ್ಲಿ ಒಂದು ವಿಚಾರ ಮಾಡಬೇಕಾಗಿದೆ, ಎಲ್ಲಿ ತನಕ ನಮಗೇನಿದೆಯಲ್ಲ ನಿರಂತರವಾಗಿ ನಾವು ಈ ಆದಾಯವನ್ನು ಪಡೆಯಬಲ್ಲೆವು, ಅದು ಎದರ ಮೇಲೆ ಅವಲಂಬಿತವಾಗಿದೆ, ನಮ್ಮ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ. ಹಾಗಾದ್ರೆ ನಾವು ಸರಿಯಾದ ರೀತಿಯಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡ್ತಾ ಇಲ್ವಾ ಅಂತಕ್ಕಂತ ಒಂದು ಪ್ರಶ್ನೆ ನಮಗೆ ಇಲ್ಲಿ ಉಲ್ಬಣ ಆಗುತ್ತೆ. ಅಥವಾ ನೀರು ಸರಿಯಾಗಿ ಬಳಸ್ತಾ ಇಲ್ವಾ ನಾವು ಇಲ್ಲಿ ಏನು ಅಂದ್ರೆ ವಿಚಾರ ಮಾಡತಕ್ಕಂಥದ್ದು, ಒಂದೇ ಒಂದು ಏಕ ಬೆಳೆ ಪದ್ಧತಿಯನ್ನು ನಾವು, ಅದು ಅತಿ ಹೆಚ್ಚು ನೀರು ಬೇಕಾಗ್ತಕ್ಕಂಥ ಬೆಳೆಯನ್ನು ನಾವು ಬೆಳೆಯೋದ್ರಿಂದ ಏನಾಗ್ತದೆ, ಮಣ್ಣಿನ ಮೇಲೆ ಇದು ದುಷ್ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಇಲ್ಲಿ ಜಮಖಂಡಿ ತಾಲೂಕದಲ್ಲೇ ನಾವು ನೋಡಬಹುದು, ಸಾಕಷ್ಟು ಜಮೀನುಗಳು ನಾವು ಇಲ್ಲಿ ಸರ್ವೆ ಮಾಡುವಾಗ ನೋಡಿದ್ವಿ, ಸುತ್ತಮುತ್ತಲು 1,500-2,000 ಹೆಕ್ಟರ್ ಜಮೀನಷ್ಟು ಜೌಗು, ಕರ್ಲು, ಸವಳು ಮತ್ತು ಕರ್ಲು ಆಗಿ ಮಾರ್ಪಾಡಾಗಿದೆ. ರೈತರು ಆ ಜಮೀನನ್ನು ಬಿಟ್ಟು ಬಿಟ್ಟಿದ್ದಾರೆ, ಏನು ಬೆಳೀತಾ ಇಲ್ಲ ಅಲ್ಲಿ. ಯಾಕಂದ್ರೆ ಅದು ಕೃಷಿಗೆ ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಬೆಳೆನೆ ಕುಂದಿರೋದಿಲ್ಲ. ಯಾಕೆ ಅಂದ್ರೆ ಮಣ್ಣಿನ ರಚನೆ ಹಾಳಾಗಿದೆ. ಒಂದ್ಸತಿ ಮಣ್ಣಿನ ಆರೋಗ್ಯ ಅಂತ ನಾವೇನು ಕರಿತೀವಲ್ಲ, ಅದು ಮಣ್ಣಿನ ರಚನೆ, ಮಣ್ಣಿನ ರಚನೆ ಮೇಲೆ ಅವಲಂಬಿತವಾಗಿದೆ. ಮಣ್ಣಿನ ರಚನೆ ಹಾಳಾಯ್ತಂದ್ರೆ ನಾವು ಅಲ್ಲಿ ಯಾವುದೇ ಬೆಳೆಯನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ರಚನೆಯನ್ನು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೀರಿ? ಬಹಳ ಕಷ್ಟ ಇದೆ. ಯಾಕಂತ ಕೇಳಿದ್ರೆ ಮಣ್ಣಿನ ರಚನೆ ಅಂದ್ರೆ ಅಲ್ಲಿ ಸೋಡಿಯಂ ಅಂಶ ಹೆಚ್ಚಾಗಿರ್ತದೆ, ಮಣ್ಣಿನಲ್ಲಿ ಸೋಡಿಯಂ ಲವಣ ಹೆಚ್ಚಾಯ್ತು. ಈ ಸೋಡಿಯಂ ಲವಣ ಎಲ್ಲಿಂದ ಬಂತು? ನೀರು ಕಟ್ಟಿದ ತಕ್ಷಣ ಬಂತ? ಇಲ್ಲ. ಇಲ್ಲಿ ಪ್ರತಿ ವರ್ಷ ನಾವು ಏನಿದೆಯಲ್ಲ ಅತಿ ಹೆಚ್ಚು ನೀರನ್ನು ನಾವು ಕಬ್ಬಿಗೆ ಅಥವಾ ಭತ್ತಕ್ಕೆ ಬಳಸಿದಾಗ ಮಣ್ಣಿನಲ್ಲಿರತಕ್ಕಂತ ಒಂದು ಸೋಡಿಯಂ ಲವಣ ಏನಿದೆಯಲ್ಲ ಇದು ಆವೆಯಾಗಿ ಮತ್ತು ಸ್ವಲ್ಪ ನೀರೇನು ಆವೆಯಾಗಿ ಬರುತ್ತದೆ, ಅದರ ಮುಖಾಂತರ ಏನಿದೆಯಲ್ಲ ಮೇಲಿನ ಭಾಗದಲ್ಲಿ, ಮಣ್ಣಿನ ಮೇಲ್ಭಾಗದಲ್ಲಿ ಬಂದು ಶೇಖರಣೆ ಆಗ್ತದೆ. ಸೋಡಿಯಂ ಕ್ಲೋರೈಡ್ ಅಥವಾ ಸೋಡಿಯಂ ಸಲ್ಫೇಟ್ ಆಗಿ, ಕ್ಯಾಲ್ಸಿಯಂ ಕ್ಲೋರೈಡ್ ಆಗಿ, ಕ್ಯಾಲ್ಸಿಯಂ ಸಲ್ಫೇಟ್ ಆಗಿ ಬರ್ತದೆ. ಅದರಲ್ಲಿ ಸೋಡಿಯಂ ಲವಣ ಇರತಕ್ಕಂತ ಉಪ್ಪು ಏನಿದೆಯಲ್ಲ ತುಂಬಾ ಅಪಾಯಕಾರಿ ಅಂತ ಹೇಳಿಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಮಣ್ಣಿನ ರಚನೆಯನ್ನು ಹಾಳು ಮಾಡೋದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಸೋಡಿಯಂ ಅಂಶ. ಇದು ನಮ್ಮ ಮಣ್ಣಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ ನಾವು ಇಟ್ಕೊಳ್ಬೇಕು. ಇದು ಏನಾಗ್ತಾ ಇದೆ, ನೀರು ಹೆಚ್ಚು ಹೆಚ್ಚು ನಾವೇನಪ್ಪ ಅಂದ್ರೆ ಬೆಳೆಗಳಿಗೆ ಬಳಸ್ತಾ ಇರೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂತ ಸೋಡಿಯಂ ಲವಣ ಕೆಳಗಡೆಯಿಂದ ಮೇಲೆ ಬಂದು ಮತ್ತು ಖನಿಜಾಂಶಗಳಿಂದ ಕೂಡ ಏನಿದೆ ಅಂದ್ರೆ ಬಿಡುಗಡೆಯಾಗಿ ಶಿಥಿಲೀಕರಣದಿಂದ ಕೂಡ ಏನಿದೆಯಲ್ಲ ಇದು ಸೋಡಿಯಂ ಲವಣ ಹೆಚ್ಚಾಗಿ 15%ಕ್ಕಿಂತ ವಿನಿಮಯ ಸೋಡಿಯಂ ಜಾಸ್ತಿ ಆಯಿತು ಅಂದ್ರೆ ಮಣ್ಣಿನ ರಚನೆ ಅಲ್ಲಿ ಹಾಳಾಗ್ತದೆ. ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಇಲ್ಲಿ 1,000-2,000 ಜಮೀನು ಹೆಕ್ಟರ್ಷ್ಟು ಪ್ರದೇಶ ಹಾಳಾದ್ರೆ ಮುಂದೆ ಏನ್ ಗತಿ, ನಾವು ಏನ್ ಮಾಡ್ತಾ ಇದ್ದೀವಿ? ಅದಕ್ಕೆ ಕೇವಲ 1-10 ವರ್ಷದ ನಾವು ಆದಾಯವನ್ನು ನೋಡೋದಕ್ಕಿಂತ ನಿರಂತರವಾಗಿ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಾವು ಯಾವ ತರದ ಜಮೀನನ್ನು ಬಿಟ್ಟು ಕೊಡ್ತೇವೆ ಅಂತಕ್ಕಂಥದ್ದು ಏನಿದೆಯಲ್ಲ ಒಂದು ಮುಖ್ಯವಾದ ಪ್ರಶ್ನೆ ಆಗ್ತದೆ. ಇವತ್ತಿನ ದಿನದಲ್ಲಿ ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದೆ ಬರ್ತಕ್ಕಂಥ ದಿನಗಳು ತುಂಬಾ ಕಷ್ಟಕರ ಅಂತ ಹೇಳಲಿಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ತಾನು ತಮ್ಮ ನಿಮ್ಮ ರೈತರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಪರಿಸ್ಥಿತಿ ಯಾಕೆ ಉದ್ಭವ ಆಗಿದಂತೀರಿ? ನಮ್ಮ ರೈತರು ಏನು ಸರಿಯಾಗಿ ನೀರಿನ ನಿರ್ವಹಣೆ ಮಾಡ್ತಾ ಇಲ್ಲ ಅಥವಾ ಮಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ, ಏನು ತಾವು ಕಂಡುಕೊಂಡಿದ್ದು? ಒಂದಂತೂ ಸತ್ಯ ಇಲ್ಲಿ ಹೆಚ್ಚು ನೀರನ್ನು ನಾವು ಬೇಕತಕ್ಕಂಥ ಬೆಳೆಗಳಾದ ಕಬ್ಬು ಮತ್ತು ಭತ್ತಗಳನ್ನು ಬೆಳೆಯೋದ್ರಿಂದ ಏನಾಗ್ತಾ ಇದೆ, ಮಣ್ಣಿನಲ್ಲಿ ಪ್ರತಿ ವರ್ಷ ನೀವು ಒಂದ್ ವರ್ಷ ಬದಲಾವಣೆ ಮಾಡ್ಲಿಕ್ಕೆ ಏನಾಗಿದೆ, ಮಣ್ಣಿನ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕಪ್ಪ ಅಂತಂದ್ರೆ ನಾವು ಪ್ರತಿ ವರ್ಷ ಕಬ್ಬು ಮಾಡೋದಕ್ಕಿಂತ ಒಂದ್ ವರ್ಷ ಕಬ್ಬು ಒಂದ್ ವರ್ಷ ಬೇರೆ ಬೆಳೆಗಳನ್ನ ಅರೆ ನೀರಾವರಿ ಬೆಳೆಗಳನ್ನ ನಾವು ಮಾಡಿದಾಗ ಸಾಮಾನ್ಯವಾಗಿ ಮಣ್ಣಿನ ಆರೋಗ್ಯ ಏನಪ್ಪ ಅಂತಂದ್ರೆ ಸುಧಾರಿಸಿಕೊಳ್ತದೆ. ಅದಕ್ಕೋಸ್ಕರ ಸೋಡಿಯಂ ಅಂಶವನ್ನು ನಾವು ಕಡಿಮೆ ಇಡಬಹುದು. ಯಾಕಂದ್ರೆ ಇಲ್ಲಿ ಮಣ್ಣಿನಲ್ಲಿ ಏನಿದೆ, ಜೇಡಿ ಅಂಶ ಹೆಚ್ಚಿದೆ. ಇಲ್ಲಿರ್ತಕ್ಕಂಥ ಮಣ್ಣು ಕರಿ ಮಣ್ಣು, ಬಸಾಲ್ಟ್ ರಾಕ್ಲಿಂದ ಏನಪ್ಪ ಅಂತಂದ್ರೆ ಉತ್ಪಾದಂತ ಮಣ್ಣಿಲ್ಲ ಅಲ್ವಾ. ಇಂಥ ಮಣ್ಣಿನಲ್ಲಿ ಶೇಕಡ 50% ಇಲ್ಲಿ ಜೇಡಿ ಅಂಶ ಇದೆ. ಇಂಥ ಜಮೀನಿನಲ್ಲಿ ಬಸಿಯುವಿಕೆ ಕಡಿಮೆ ಇದೆ. ಇಂಥಲ್ಲಿ ಸೋಡಿಯಂ ಲವಣದ ಅಂಶ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಅಲ್ಲಿ ಏನಾಗ್ತದೆ, ರಚನೆ ಹಾಳಾಗಿ ನೀರು ಬಸಿಯುವಿಕೆ ಪ್ರಮಾಣ ಕಡಿಮೆ ಆಗ್ತದೆ. ನೀರು ಬಸಿಯುವಿಕೆ ಪ್ರಮಾಣ ಕಡಿಮೆ ಆದ್ರೆ ಮಣ್ಣು ಏನಿದೆಯಲ್ಲ ಅದರ ರಸಸಾರ 8.4 ಹೆಚ್ಚಾಗುತ್ತೆ. ಉಪ್ಪಿನ ಅಂಶ ಏನಿದೆಯಲ್ಲ 4 or 5 or 6 ಡಿಸಿಸೈಮನ್ಸ್ ಪರ್ ಮೀಟರ್, ಇದು ಏನಿದೆಯಲ್ಲ ಉಪ್ಪಿನ ಅಂಶ ಹೆಚ್ಚಾಗಿ ಅದರಲ್ಲಿರತಕ್ಕಂಥ ವಿನಿಮಯ ಸೋಡಿಯಂ ಅಂತ ಏನ್ ಕರಿತೀವಿ, ಸೋಡಿಯಂ ಅಂಶ ಏನಿದೆಯಲ್ಲ ಮಣ್ಣಲ್ಲಿ 10% ಜಾಸ್ತಿ ಆಯ್ತು. ಖಂಡಿತ ಅದು ಏನಿದೆಯಲ್ಲ ರಚನೆ ಹಾಳು ಮಾಡಕ್ ಶುರು ಮಾಡ್ತದೆ. ಒಂದ್ಸತಿ ಮಣ್ಣಿನ ರಚನೆ ಹಾಳಾಯ್ತಂದ್ರೆ ನಾವು ಹೊಳ್ಳಿ ತರಲಿಕ್ಕೆ 8-10 ಆದ್ರೂ ಅಷ್ಟು ಕಷ್ಟ ಆಗ್ತದೆ. ಯಾಕಂದ್ರೆ ಈ ಸೋಡಿಯಂ ಸಲ್ಫೇಟ್ ಲವಣವನ್ನು ನಾವು ಬಸ್ತು ಹೊರಗೆ ತೆಗಿಬೇಕು. ಎಲ್ಲಿ ಕಳಿಸ್ಬೇಕು ನಾವು ಇದನ್ನ? ಪಕ್ಕದಲ್ಲಿ ಏನಾದ್ರೂ ಒಂದು ನಾಲಾ ಇತ್ತು, ಹಳ್ಳ ಇತ್ತು, ನಾವು ಅದನ್ನ ಬಿಡಬಹುದು. ಅಲ್ಲಿ ಏನು ಇಲ್ಲಪ್ಪ, ಹೆಂಗ್ ಮಾಡುದು? ಈ ರೀತಿ ಕೆಲವೊಂದು ಕಡೆ ಆಗಿದೆ. ಇದನ್ನ ಯಾವ ರೀತಿ ಸರಿಪಡಿಸಬೇಕು ಅನ್ನೋದೇನಿದೆಯಲ್ಲ ತುಂಬಾ ಒಂದು ದೊಡ್ಡ ಚಾಲೆಂಜ್ ಇದು. ಅದಕ್ಕೆ ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕಿಂತ ಮುಂಚಿತವಾಗಿ ನಾವು ಕೆಲವೊಂದು ಎಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಸೋಮಶೇಖರ್ ಅವರೇ, ಅಂದ್ರೆ ಈಗ ತಾವೇನು ಅಚ್ಚುಕಟ್ಟು ಪ್ರದೇಶಗಳನ್ನು ನೋಡಿದ್ರಿ, ಎಲ್ಲಾ ಕಡೆ ಇದು ಸಮಸ್ಯೆ ಐತೆ ಅಂತೀರಿ. ಕೃಷ್ಣ ಪ್ರಾಜೆಕ್ಟ್ ತಗೊಂಡ್ರೆ ನೀವು ಅಲ್ಲಿ ಕಡಿಮೆ ನೀರು ಬೇಕಾಗತಕ್ಕಂತ ಬೆಳೆಗಳನ್ನು ಬೆಳೆದ್ರೆ ಉತ್ತಮವಾದ ಒಂದು ನಮಗೆ ಬೆಳೆ ಬರಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಅಪಕೃಷ್ಣ ಪ್ರದೇಶದಲ್ಲಿ ನೀವು ಶಹಾಪುರ್ ತಗೊಳ್ರಿ, ಗುಲ್ಬರ್ಗಾ, ಕೆಲವು ರಾಯಚೂರು ಜಿಲ್ಲೆಯಾದ ದೇವದುರ್ಗ ತಾಲೂಕ, ಲಿಂಗಸ್ಗೂರು, ಗಂಗಾವತಿ, ಇಲ್ಲ ಅದೆಲ್ಲ ತುಂಗಭದ್ರದಲ್ಲಿ ಬರುತ್ತೆ. ತುಂಗಭದ್ರದಲ್ಲಿ ಏನಿದೆಯಲ್ಲ ಅಷ್ಟು ಸಮಸ್ಯೆ ಇಲ್ಲ. ಮುಂಚೆ ಎತ್ತು ಜನರು ಎತ್ತಿಸಿಕೊಂಡಿದ್ದಾರೆ, ಸರಿಯಾದ ರೀತಿಯಲ್ಲಿ ಏನಪ್ಪಂದ್ರೆ ಬೆಳೆಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇತ್ತೀಚೆಗೆ ಏನಾಗಿದೆ, ಇಲ್ಲಿ ನೀರು ಬಂದು ಹೆಚ್ಚು ಏನಪ್ಪಂತಂದ್ರೆ ಬೆಳಕ್ಕೆ ಕಬ್ಬು ಈ ಬೆಳೆ ಬೆಳೀತಾ ಇದೀವಿ. ಈಗ ನಾವು ಘಟಪ್ರಭಾದಿಂದ ನಾವು ನೋಡಿದ್ರೆ ಎಲ್ಲಿ ನೋಡಿದ್ರೆ ಕಬ್ಬು. ನೀರು ಯಾವಾಗ್ಲೂ ಏನಪ್ಪಂದ್ರೆ ನೀರಿನ ಒಂದು ಅಂತರ್ಜಲ ಮಟ್ಟ ಏನಿದೆಯಲ್ಲ 1 meter ಮೇಲೇನೆ ಬಂದ್ಬಿಡ್ತದೆ. ನೀವು ನೀರಿನ ಅಂತರ್ಜಲ ಮಟ್ಟ ಮೇಲೆ ಬಂತಪ್ಪ ಅಂತಂದ್ರೆ ನೀರನ್ನು ಹೊರಗೆ ಕಳಿಸ್ಬೇಕು. ಗಾಳಿ ಆಡುವಿಕೆ ಕಡಿಮೆ ಆಯ್ತು, ಬಸಿಯುವಿಕೆ ಕಡಿಮೆ ಆಯ್ತು, ಅವಾಗ ಸೋಡಿಯಂ ಲವಣ ಬಿಡುಗಡೆ ಜಾಸ್ತಿ ಆಯ್ತು, ಮಣ್ಣಿನ ರಚನೆ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ಬೆಳೆ ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು ಏನಿದೆಯಲ್ಲ ತುಂಬಾ ಅತಿ ಅವಶ್ಯಕತೆ ಇದೆ. ನಾನಾಗಲೇ ಹೇಳಿದೆ, ಮುಂದಿನ ಪೀಳಿಗೆಗೆ ನಾವು ಯಾವ ತರದ ಜಮೀನು ಕೊಟ್ಟು ಹೋಗ್ತೇವೆ ಇದನ್ನು ನಾವು ಪ್ರಶ್ನೆ ಕೇಳ್ಕೋಬೇಕಾಗಿದೆ. ಅಂದಾಜು ತಾವು ಸಾಕಷ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ದೀರಿ, ಹೋಗಿ ನೋಡಿರಿ. ಈಗ ಏನು ಅಚ್ಚುಕಟ್ಟು ಪ್ರದೇಶಗಳಿದ್ದಾವೆ, ಈಗ ಘಟಪ್ರಭಾ ಇರಬಹುದು, ಕೃಷ್ಣಾ ಇರಬಹುದು, ತುಂಗಭದ್ರಾ ಇರಬಹುದು, ಆ ಕಡೆ ಕಾವೇರಿ ಇರಬಹುದು, ಇಂಥ ಒಂದು ಪ್ರದೇಶದಲ್ಲಿ ಅಂದಾಜು ತಮ್ಮ ಲೆಕ್ಕದ ಪ್ರಕಾರ ಎಷ್ಟು ನಮ್ಮ ಮಣ್ಣು ಅಥವಾ ನೆಲ ಹಾಳಾಗುವಂತಹ ಒಂದು ಸನ್ನಿವೇಶದೊಳಗದ ಅಂತೀರಿ? ಶೇಕಡ 10-15 ಭಾಗ ನಮ್ಗೇನು ಈಗ ಏನ್ ನೀರಾವರಿ ಮಾಡ್ತಾ ಇದ್ದೇವೆ ಇದು ಖಂಡಿತ ಇದೇ ರೀತಿ ಸಾಗಿದ್ರೆ ಇದು 20% ಆಗ್ಬಹುದು, 25% ಆಗ್ಬಹುದು. ಆದ್ರೆ ಈಗ ಆ ದಾರಿಯಲ್ಲಿ ಸಾಗ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಗೆ ಎಲ್ಲರೂ ಸಾಮೂಹಿಕವಾಗಿ ಕ್ರಮ ತೆಗೆದುಕೋಬೇಕು. ಸಂಸ್ಕೃತಿ ಇಲ್ಲಿ ನಾವು ಅದು ಉಪಯೋಗ ಆಗೋದಿಲ್ಲ. ಸಾಮೂಹಿಕವಾಗಿ ನಾವು ಯಾವ ರೀತಿ ಏನಿದೆ ಎಲ್ಲ ಒಂದು ಕೆರೆ ಇತ್ತಪ್ಪ ಅಂದ್ರೆ ಕೆರೆ ನೀರನ್ನ ಸದ್ಬಳಕೆ ಮಾಡತಕ್ಕಂತ ಒಂದು ಸಂಘ ಇರುತ್ತದೆ. ಅದರಂಗ ಈ ಕೆನಾಲ್ ನೀರ್ ಏನ್ ಬರ್ತದೆ ಅದಕ್ಕೊಂದು ಸಂಘ ಮಾಡ್ಬೇಕಿಲ್ಲಿ. ಸಂಘ ಮಾಡಿ ನಾವು ಪ್ರತಿಯೊಬ್ಬರು ಒಂದು ಡಿಸಿಷನ್ ತಗೋಬೇಕು. ಈ ವರ್ಷ ಇಂಥ ಬೆಳೆ ಬೆಳೆಯೋಣ, ನೆಕ್ಸ್ಟ್ ಇಯರ್ ಈ ಬೆಳೆ ಬೆಳೆಯೋಣ, ಒಂದ್ ವರ್ಷ ಏನಿದೆಯಲ್ಲ ಭೂಮಿ ತಾಯಿಗೆ ನಾವು ರೆಸ್ಟ್ ಕೊಡೋಣ ಅಥವಾ ಅದಕ್ಕೆ ನೀರನ್ನು ಕಡಿಮೆ ಗುಣಿಸೋಣ. ಅವಾಗ ಆರೋಗ್ಯ ಏನಿದೆಯಲ್ಲ ಸುಧಾರಿಸಲಿಕ್ಕೆ ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ನಾವು ಪೂರ್ತಿ ಕೆಟ್ಟ ಮೇಲೆ ಮಣ್ಣು ಪೂರ್ತಿ ಹಾಳಾದ ಮೇಲೆ ನಾವು ಏನೇ ನಾವು ಕ್ರಮಗಳನ್ನು ನೀರು ಬಸಿಗಾಲುವೆ ಹಾಕಬಹುದು, ಜಿಪ್ಸಮ್ ಹಾಕಬಹುದು, ಗಂಧಕ ಹಾಕಬಹುದು, ಎಲ್ಲ ಮಾಡಬಹುದು. ಆದರೆ ರಿಪೇರಿ ಆಗಲಿಕ್ಕೆ ತುಂಬಾ ವರ್ಷಗಳು ಬೇಕಾಗ್ತದೆ. ಅದನ್ನ ತಡೆಗಟ್ಟಲಿಕ್ಕೆ ನಾವು ಮುಂಜಾಗ್ರತೆ ಕ್ರಮ ತಗೋಬೇಕಂತ ಹೇಳ್ತಾ ಇದ್ದೀವಿ. ಈಗಿನ ಸನ್ನಿವೇಶ ಹೆಂಗದ ಅಂತೀರಿ? ಈಗ ನಾವು ಶುರು ಮಾಡಿದೀವಿ, ಇವತ್ತೇ ಶುರು ಮಾಡಿದೀವಿ ಎಲ್ಲಾ ಕೆಲಸಗಳನ್ನ ಅಂತಂದ್ರೆ, ಅಂದ್ರೆ ಮಣ್ಣಿನ ಆರೋಗ್ಯ ರಿಸ್ಟೋರ್ ಮಾಡೋದಕ್ಕೆ ನಾವೆಲ್ಲ ತಾವು ಹೇಳದಂಗ ಬೆಳೆ ಪರಿವರ್ತನೆ ಮಾಡಿದೀವಿ, ಬೇರೆ ಬೇರೆ ಬೆಳೆಗಳನ್ನು ಬೆಳೆದಿವಿ, ಅದಕ್ಕೆ ತಿಪ್ಪೆ ಗೊಬ್ಬರ ಆಗಲಿ, ಎರೆಹುಳ ಗೊಬ್ಬರ ಆಗಲಿ, ಇಂಥವೇನು ನಾವು ಸುಧಾರಣೆ ಮಾಡಿದಂತಹ ಏನು ಕಾರ್ಯಕ್ರಮಗಳನ್ನು ಹಾಕೊಂಡಿವಿ ಅಂತಂದ್ರೆ ಸುಧಾರಣೆ ಆಗುವುದಕ್ಕೆ ಸಾಧ್ಯ? ಖಂಡಿತ ಸೋಮಶೇಖರ್ ಅವರೇ, ಪಾಸಿಬಲ್ ಇದೆ. ಯಾಕೆ ಅಂತ ಕೇಳಿದ್ರೆ ಮಣ್ಣಿಗೆ ಬೇಕಾಗಿರ್ತಕ್ಕಂಥದ್ದು ಏನಿದು, ಎರಡು ಕೆಲಸ. ಒಂದು, ಸಾವಯವ ಇಂಗಾಲ ಬೇಕು. ಯಾಕಂದ್ರೆ ಮಣ್ಣಿನ ಫಲವತ್ತತೆ ಎದರ ಮೇಲೆ ಅವಲಂಬಿಸಿದೆ, ಸಾವಯವ ಇಂಗಾಲವನ್ನು ನಾವು ಕಾಪಾಡಿಕೊಳ್ತಕ್ಕಂಥದ್ದು ಒಂದು ಮುಖ್ಯವಾದ ಉದ್ದೇಶ. ಎರಡನೇದೇನು, ಸ್ಟಾಪ್ ಸಲ್ನೈಸೇಷನ್ ಅಂತಾರೆ, ಅಂದ್ರೆ ಸವಳಾಗುವಿಕೆಯನ್ನು ನೀವು ತಡೆಗಟ್ಟಬೇಕು. ಅದನ್ನು ಹೇಗೆ ತಡೆಗಟ್ಟಬೇಕು, ಯಾರು ತಡೆಗಟ್ಟಬೇಕು? ನಾವು ಹೆಚ್ಚು ನೀರು ಬೇಡಿಕೆ ಇರತಕ್ಕಂಥ ಬೆಳೆಗಳನ್ನ ಮೊದಲೇನಪ್ಪ ಅಂದ್ರೆ ಹಿಂದಕ್ಕೆ ತಕೋಬೇಕು. ಮೆಣಸಿನಕಾಯಿ ಬೆಳಿಬಹುದು, ಗೋಧಿ ಬೆಳಿಬಹುದು, ಮೆಕ್ಕೆಜೋಳ ಬೆಳೀರಿ, ಆಮೇಲೆ ಜೋಳ ಬೆಳೀರಿ, ಆಮೇಲೆ ಈ ಭತ್ತವನ್ನು ಬೆಳಿಬೇಡ್ರಿ ಅಂತ ನಾವು ಹೇಳ್ತಾ ಇಲ್ಲ, ಬೆಳೀರಿ, ಬೆಳಿಲಿಕ್ಕೆ ಏನು ಬೇಡನಲ್ಲ. ಆದ್ರೆ ಒಂದ್ಸಲ ಸೀಸನ್ ಏನ್ ಮಾಡ್ರೆ ಬೆಳೆಯನ್ನ ನಾವು ಚೇಂಜ್ ಮಾಡ್ಕೋಬೇಕು. ಈ ರೀತಿ ತೊಗರಿ ಬೆಳಿಬಹುದು, ಹತ್ತಿ ಬೆಳಿಬಹುದು. ಈ ಬೆಳೆಗಳನ್ನು ನಾವು ಬೆಳೆದ್ರೆ ಖಂಡಿತ ಏನಿದೆಯಲ್ಲ, ಭೂಮಿಯಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಇರಬಹುದು, ಅಥವಾ ಸಾವಯವ ಇಂಗಾಲದ ಪ್ರಮಾಣ, ಬಸಿಯುವಿಕೆ, ಇವೆಲ್ಲ ಏನಪ್ಪ ಅಂದ್ರೆ ಸುಧಾರಿಸಿಕೊಳ್ತವೆ. ಅದಕ್ಕೋಸ್ಕರ ಬೆಳೆಗಳ ಪರಿವರ್ತನೆ ಏನಿದೆಯಲ್ಲ, ಅವಶ್ಯಕತೆ ತುಂಬಾ ಇದೆ ಈ ಪ್ರದೇಶದಲ್ಲಿ. ಇಲ್ಲಿಂದ ನಾವು ಬೆಳಗಾವಿ ಜಿಲ್ಲೆ ಘಟಪ್ರಭಾ ತನಕ ಹೋದ್ರೆ, ಎಲ್ಲಿ ಹೋದಲ್ಲಿ ನೀವು ಜಮಖಂಡಿ, ಮುಂದೆ ನೀವು ಹಂಗೆ ಹೋಗ್ರಿ, ಎಲ್ಲ ಕಬ್ಬು ಕಬ್ಬು ಕಬ್ಬು. ನಾವು ಸ್ವಲ್ಪ ಬದಲಾವಣೆಗೊಂಡು ಮುಂದಿನ ಸ್ವಲ್ಪ ಏನಪ್ಪ ಅಂತಂದ್ರೆ ಕೇಡಾಗ್ತಕ್ಕಂತ ಒಂದು ಸನ್ನಿವೇಶವನ್ನು ಇಮ್ಯಾಜಿನ್ ಮಾಡಿಕೊಂಡು ನಾವು ಖಂಡಿತ ನಾವು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅಡಿಲ್ ಡಾಕ್ಟರ್, ಈಗ ನಾವು ಏನು ಇದನ್ನ ಸುಧಾರಣೆ ತಗೊಳ್ಳೋದಿಲ್ಲ ಅಂತ ಹೇಳಿ ತಿಳ್ಕೊಡ್ರಿ. ಈಗ ಯಾವ ರೀತಿ ನಾವು ಕೃಷಿ ಮಾಡ್ತಾ ಇದ್ದೀವಿ, ನೀರು ಬಿಡ್ತಾ ಇದ್ದೀವಿ, ಯಾವ ರೀತಿ ಕಬ್ಬು ಬೆಳೀತಾ ಇದ್ದೀವಿ, ಯಾವ ರೀತಿ ಭತ್ತ ಬೆಳೀತಾ ಇದ್ದೀವಿ, ಇದನ್ನೇ ನಾವು ಮುಂದುವರೆಸಿಕೊಂಡು ಹೋದ್ರೆ ಮುಂದಿನ ಪರಿಸ್ಥಿತಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಚಿತ್ರಣ ಕೊಡೋದಕ್ಕೆ ಸಾಧ್ಯ? ಬೆಳೆಗಳನ್ನು ಬೆಳೀಲಿಕ್ಕೆ ಉತ್ತಮವಾದ ಮಣ್ಣು ಬೇಕು ಅಂತ ಆಗಲೇ ಹೇಳಿದೆ. ಉತ್ತಮವಾದ ಮಣ್ಣು, ಉತ್ತಮವಾದ ಗುಣಧರ್ಮ ಉಳ್ಳ ಮಣ್ಣು ಅಂತಂದ್ರೆ ಏನು, ಅದರಲ್ಲಿರ್ತಕ್ಕಂತ ಸೋಡಿಯಂ ಅಂಶ ಕಡಿಮೆ ಇರತಕ್ಕಂತ ಮಣ್ಣು ಬೇಕು. ಎಲ್ಲಿಂದ ತಗೊಂಬರಕ್ ಸಾಧ್ಯತೆ ಇದೆ? ಎಷ್ಟೋ ಮಂದಿ ರೈತನ ಕೇಳಿದೆ ನಾನು ಪ್ರಶ್ನೆ, ಏನ್ ಮಾಡ್ತಾ ಇದ್ರಿ ಇದಕ್ಕೆ ನೀವು ಅಂದ್ರೆ, ಸರ್ ನಾವು ಮಣ್ಣು ಕಡಿತೀವ್ರಿ ಸರ್ ಅಂತ ಹೇಳಿದ್ರು. ಮಣ್ಣು ಕಡಿದ್ ಅಂದ್ರೆ ಏನು, ಬೇರೆ ಮಣ್ಣು ತಂದು ಆ ಮಣ್ಣಿಗೆ ಹಾಕ್ತಾ ಇದಾರ, ಆಲ್ರೆಡಿ ಸಮಸ್ಯೆ ಇದೆ, ಕೆಳಗಡೆ ಬಸಿಯುವಿಕೆ ಕಡಿಮೆ ಇದೆ, ನೀವು ಬೇರೆ ಮಣ್ಣು ಮತ್ತೆ ನೀವು ಏನಪ್ಪ ಅಂದ್ರೆ ಕೆರೆ ಹೊಂಡು ಅಂತದಿಂದ ತಂದು ಹಾಕಿದ್ರೆ ಇನ್ನೂ ತೊಂದರೆ ಕೊಡ್ತಾ ಇದ್ರಿ. ಏನೋ ಗರ್ಚ್ ಹಾಕಿದ್ರೆ ಒಂದ್ ವರ್ಷ ಎರಡು ವರ್ಷ ಸ್ವಲ್ಪ ಏನಪ್ಪ ಅಂದ್ರೆ ಮಣ್ಣಿನ ಬಸಿಯುವಿಕೆ ಜಾಸ್ತಿ ಆಗ್ಬೋದು, ಆದ್ರೆ ಪೂರ್ತಿ ಹೋಗೋದಿಲ್ಲ, ಮತ್ತೆ ಬಂದು ಅದು ಅಲ್ಲೇ ಶೇಖರಣೆ ಆಗುತ್ತೆ. ಏನ್ ಎಷ್ಟಂತ ಮಣ್ಣು ತರ್ತೀರಿ ಬೇರೆ ಕಡೆಯಿಂದ? ಅದ್ರ ಬದಲಾಗಿ ನಾವೇನಿದೆ, ಎಲ್ಲರೂ ಸಾಮೂಹಿಕವಾಗಿ ತೀರ್ಮಾನ ತಗೊಂಡು ಇದಕ್ಕೆ ನಾವು ಫೋಕಸ್ ಕೊಡಬೇಕು. ಏನು, ಯಾವ ರೀತಿ ಬೆಳೆಯನ್ನ ನಾವು ಒಂದು ಸೈಕಲ್ ಅನ್ನು ಹಾಕೋಬೇಕು, ಈ ವರ್ಷ ಯಾವ ಬೆಳೆ, ನೆಕ್ಸ್ಟ್ ಇಯರ್ ಯಾವ ಬೆಳೆ, ಮಣ್ಣಿಗೆ ಏನಾಗಿದೆ, ಮಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕಿಲ್ಲಿ, ಎಷ್ಟು ನಮ್ಮ ಮಣ್ಣಿನಲ್ಲಿ ಉಪ್ಪಿನಂಶ ಇದೆ ಅನ್ನೋದೇ ನಾವು ಪರೀಕ್ಷೆ ಮಾಡ್ಕೊಂಡಿದೀವಾ? ಖಂಡಿತ 3-4-5 ಡಿಸಿಸೈಮೆಂಟ್ಸ್ ಕಾಣ್ತಾ ಇದೆ ನಮಗೆ, ಉಪ್ಪಿನಂಶ ಮೇಲೇನೆ ತೇಲ್ತಾ ಇದೆ ಉಪ್ಪು. ಅದಕ್ಕೋಸ್ಕರ ಮಣ್ಣಿನ ಪರೀಕ್ಷೆ ಒಂದು ಅವಶ್ಯಕತೆ. ಜೊತೆಗೆ ಏನ್ ನಾವು ಕ್ರಮಗಳನ್ನು ನಾವು ಕೈಗೊಂಡ್ರೆ ಆರೋಗ್ಯವನ್ನು ನಮ್ಮ ಪ್ರದೇಶದ ಮಣ್ಣನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಈಗ ಸರ್ಕಾರದ ಒಂದು ಯೋಜನೆ ಇದೆ, ಮಣ್ಣು ಹೆಲ್ತ್ ಕಾರ್ಡ್ ಅಂತ ಹೇಳಿ, ಅದರೊಳಗೆ ಈ ಸಂಪೂರ್ಣ ವಿಷಯಗಳು ಗೊತ್ತಾಗ್ತಾವ ಅವರಿಗೆ, ರೈತರಿಗೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನಿಮ್ಮ ನಿಮ್ಮ ಮಣ್ಣು ಏನು ಸವಳಿದೇನೋ ಜವಳಿದೇನೋ, ಏನ್ ಸಮಸ್ಯೆ ಇದೆ ಅದರೊಳಗೆ, ಏನು ನ್ಯೂಟ್ರಿಯೆಂಟ್ಸ್ ಕಡಿಮೆ ಅದಾವ, ಅವನ್ನ ನಾವು ಯಾವ ರೀತಿ ಸಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇದ್ದೇ ಇರ್ತದೆ. ಮಣ್ಣಿನ ಆರೋಗ್ಯ ಏನಿದೆ, ರಸಸಾರ ಏನಿದೆ, ಉಪ್ಪಿನಂಶ ಎಷ್ಟಿದೆ, ಸುಣ್ಣದ ಅಂಶ ಎಷ್ಟಿದೆ, ಇದು ಬಹಳ ಇಂಪಾರ್ಟೆಂಟ್. ಗಂಧಕದ ಅಂಶ ಎಷ್ಟಿದೆ, ಇವು ನಾವು ಏನಪ್ಪ ಅಂದ್ರೆ ತಿಳ್ಕೊಂಡು ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ವಿನಿಮಯ ಸೋಡಿಯಂ ಎಷ್ಟಿದೆ ತಿಳ್ಕೊಂಡ್ವಿ ಅಂದ್ರೆ ನಾವು ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸಬಹುದು. ಈಗ ನಮಗೆ ಶುಗರ್ ಬಂದೈತಿ ಅಂದ್ರೆ ಎಷ್ಟೈತಿ ಅಂತ ನಾವು ತಿಳ್ಕೊಬೇಕಲ್ಲ. ನನಗೆ 120 ಐತೆ, 115 ಐತೆ, 110 ಐತೆ, 108 ಇತ್ತಪ್ಪ ಅಂದ್ರೆ ಎಚ್ಚರಿರಪ್ಪ ಮನುಷ್ಯ, ಇನ್ನೊಂದ್ ಎರಡು ದಿವಸದಲ್ಲಿ ನಿಂದು 110 ಆಯ್ತು, ಆಮೇಲೆ 120 ಆಗ್ಬಹುದು, ಸ್ವಲ್ಪ ಏನಾರ ರಾಗಿ ಪಾಗಿ ತಿನ್ನು, ಇಲ್ಲ ಜೋಳದ ರೊಟ್ಟಿ ಸೊಪ್ಪು ತಿನ್ನು, ಸಜ್ಜಿ ತಿನ್ನು ಅಂತ ಹೇಳ್ಬಹುದು. ಆಟೋಮೆಟಿಕಲಿ ನಾವು ಕಡಿಮೆ ಮಾಡ್ಕೊಂತೀವಿ. ಹಂಗ ಇಲ್ಲೂ ಸಹಿತ ಹೊಲಗಳಲ್ಲಿ ನಾವು ಉಪ್ಪಿನಂಶ 3 ಇದೆ 2 ಇದೆ ಅಂದ್ರೆ ಎಚ್ಚರಿಕೆ ತಗೊಂಡು ನೀರು ಕಡಿಮೆ ಬೀಳ್ತಕ್ಕಂಥ ಬೆಳೆಗಳನ್ನು ನಾವು ಬೆಳ್ಕೊಂಡು ಮತ್ತು ಸೌಳು ನಿರೋಧಕ ತಳಿಗಳನ್ನು ಸಹಿತ ನಾವು ತರಬಹುದಲ್ಲಿ ಅಂತವು ಕೂಡ ಇವೆ. ಈಗ ಆ ಒಂದು ಏರ್ಪಾಡನ್ನು ಮಾಡ್ಕೋಬೇಕು. ಮತ್ತು ಭೂಮಿ ಸೌಳಾಗ್ಲಾರ್ದಂಗೆ ನಾವು ಏನ್ ಮಾಡಬೇಕಾಗಿದೆ, ಒಂದು ಬಸಿಗಾಲುವೆಯನ್ನು ನಾವು ಅಡ್ಡಲಾಗಿ ತಕೊಂಡು ಅಥವಾ ವರ್ಟಿಕಲ್ ಡ್ರೈನ್ ಅಂತಾರೆ. ಇನ್ನೂ ಒಂದು ವರ್ಟಿಕಲ್ ಡ್ರೈನ್ ಅಂದ್ರೆ ಏನು, ಒಂದು ಬಾವಿಯನ್ನು ತೆಗಿತಕ್ಕಂಥದ್ದು ನಮ್ಮ ಹೊಲದಲ್ಲಿ, ಗ್ರಾವಿಟಿ ಮುಖಾಂತರ ಏನಿದೆಯಲ್ಲ ನೀರು ಬಸ್ತು ಆ ಬಾವಿಯಲ್ಲಿ ಶೇಖರಣೆ ಆಗುತ್ತೆ. ಅದನ್ನ ನೀವೇನಿದೆಯಲ್ಲ ಬೇಸಿಗೆಯಲ್ಲಿ ಉಪಯೋಗ ಮಾಡಬಹುದು, ಇಲ್ಲಾಂದ್ರೆ ಅದನ್ನ ನಮಗೆ ಹೆಚ್ಚಾಯ್ತಪ್ಪ ಅಂತಂದ್ರೆ ಮಳೆ ನೀರು ಬಂದು ಅದನ್ನ ಒಂದು ಬೇರೆ 4 ನಾವು ಪಂಪ್ ಮಾಡಿ ಕಳಿಸಬಹುದು. ಅವಾಗ ನಮ್ಗೆ ಏನಾಗ್ತದೆ, ನಮ್ಮ ಜಮೀನಿನ 1 ಮೀಟರ್ ಆಳದ ಮಣ್ಣು ಏನಿದೆಯಲ್ಲ ಯಾವುದೇ ತರಹದ ಉಪ್ಪಿನಂಶ, ವಿನಿಮಯ ಸೋಡಿಯಂ ಅಂಶ ಅಲ್ಲಿ ನಾವು ಇರಲಾರ್ದಂಗೆ ನೋಡ್ಕೋಬಹುದು. ನಾವು ಅದಕ್ಕೆ ಮಣ್ಣಿನ ಆರೋಗ್ಯ ಚೀಟಿಯನ್ನ ಸದ್ಬಳಕೆ ಮಾಡ್ಕೋಬೇಕಾಗಿದೆ. ಸುಮ್ಮನೆ ಟೆಸ್ಟ್ ಮಾಡಿಸಿದ್ವಿ, ಡಿಪಾರ್ಟ್ಮೆಂಟ್ನವರು ಪಾಪ ಕಷ್ಟಪಟ್ಟು ಅವರೆಲ್ಲ ಪ್ರಯೋಗಾಲಯದಲ್ಲೆಲ್ಲ ಪರೀಕ್ಷೆ ಮಾಡಿ ಕೊಟ್ಟರು ಅಂತ ತಿಳ್ಕೊಂಡ ಮೇಲೆ ಅದನ್ನ ಅವ್ರ ಜೊತೆಗೆ ಚರ್ಚೆ ಮಾಡಿ ಏನಾಗಿದೆ ಅಂತ ತಿಳ್ಕೋಬೇಕು. ಇಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ಅಲ್ಲಿ ಬಂದು ವಿಶ್ವವಿದ್ಯಾಲಯಕ್ಕೆ ಬಂದು ಮಾಹಿತಿಯನ್ನ ಪಡ್ಕೊಂಡು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕಂತಕ್ಕಂಥದ್ದನ್ನ ಪ್ರತಿಯೊಬ್ಬ ರೈತರು ಇದನ್ನ ಮಾಡಬೇಕಾಗಿದ್ದು ಬಹಳ ಅವಶ್ಯಕತೆ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ನೀರಾವರಿ ಅದ ಅಂತಂದು ಕೂಡಲೇ ಬೆಳೆಗೆ ನೀರು ಬಿಡುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ನೆಲ ಆರತು ಅಂತಂದ್ರೆ ನೀರು ಬಿಡುವಂತಹದ್ದು ಒಂದು ಪದ್ಧತಿ ಅದ. ರೈತರಿಗೆ ನೀರಾವರಿಯನ್ನ ಯಾವ ಬೆಳೆಗೆ ಎಷ್ಟು ಮಾಡಬೇಕು, ಈಗ ಭತ್ತ ಇದ್ರೆ ಅದಕ್ಕೆ ಎಷ್ಟು ನೀರು ಕೊಡಬೇಕು, ಕಬ್ಬು ಇದ್ರೆ ಎಷ್ಟು ನೀರು ಕೊಡಬೇಕು, ಯಾವ ಟೈಮ್ನೊಳಗೆ ಕೊಡಬೇಕು, ಎಷ್ಟು ಪ್ರಮಾಣದೊಳಗೆ ಕೊಡಬೇಕು, ಇವೆಲ್ಲ ತರಬೇತಿ ಇರಲಾರ್ದಕ್ಕೆ ಇಂಥ ತೊಂದರೆ ಆಗ್ತಾ ಇದೇನೋ ಅಥವಾ ಬೇಕೆಂದೇ ನಾವು ಆಮಂತ್ರಿಸಿಕೊಂಡಂತ? ರೈತರಿಗೆ ಮಾಹಿತಿ ಇದೆ ಎಷ್ಟು ನೀರು ಕೊಡಬೇಕು ಅಂತಕ್ಕಂಥದ್ದು, ಅಥವಾ ಯಾವಾಗ ನೀರು ಕೊಡಬೇಕಂತದ್ದು ಮಾಹಿತಿ ಅವರಿಗೆ ಇಲ್ಲ ಅಂತಿಲ್ಲ. ಅವರೆಲ್ಲ ಪರಂಪರೆಯಿಂದ ಬೆಳೆಯನ್ನು ಬೆಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಎಷ್ಟು ನೀರು ಕೊಡ್ಬೇಕಂತ ಐತಲ್ಲ, ಅದು ಎಲ್ಲಿ ಫೇಲ್ ಆಗ್ತಾ ಇದೀವಿ ಅಂದ್ರೆ, ಮೋಟರ್ ಆನ್ ಮಾಡಿ ಬರ್ತೀವಿ ಅಥವಾ ಕೆನಾಲ್ ನೀರು ಎಫ್ ಐ ಸಿ ಅಲ್ಲಿ ನಾವು ನೀರು ಬಿಟ್ಟು ಬರ್ತೀವಿ, ಮನೆಗೆ ಬರ್ತೀವಿ, ಎಲ್ಲ ಹೊಲ ತುಂಬಿರ್ತೈತಿ, ಆದ್ರೂ ನೀರು ಎಕ್ಸಸ್ ನೀರು ಬರ್ತೈತಿ. ಇದನ್ನ ನಮಗೆ ಹೋಗ್ಬೇಕಂತಂದ್ರೆ ನಮಗೆ ಅದನ್ನ ಮರೆತು ಬಿಟ್ಟಿರ್ತೀವಿ, ಏನೋ ಆಗ್ತದೆ. ಅದು ಏನಿದೆಯಲ್ಲ ನಮ್ಮ ಭೂಮಿ ಮೇಲೆ ಪರಿಣಾಮವನ್ನ ಬೀರ್ತದೆ. ಎಕ್ಸಸ್ ನೀರು ಬಂದ್ರೆ ಎಲ್ಲಿ ಹೋಗ್ಬೇಕು? ಮುಂದಿನ ಹೊಲಕ್ಕೆ ಹೋಗ್ಬೇಕು. ಮುಂದಿನ ಹೊಲಕ್ಕೆ ಮುಂದೆ ಅಲ್ಲಿ ಡ್ರೇನೇ ಇಲ್ಲ ಅಥವಾ ಹಳ್ಳನೇ ಇಲ್ಲ ಅಂದ್ರೆ ಆ ಹೊಲದ ರೈತ ಏನ್ ಮಾಡ್ಬೇಕು? ತನ್ನ ಹೊಲದಾಗ ಹೆಚ್ಚು ನೀರನ್ನ ಶೇಖರಣೆ ಮಾಡಿ ಕುಂತ್ಕೋಬೇಕು, ಅದನ್ನ ಜಮೀನು ಹಾಳಾಯ್ತಲ್ಲ. ಈ ಪದ್ಧತಿಯಿಂದ ನಾನು ಇಲ್ಲಿ ಜಮಖಂಡಿಯಲ್ಲಿ ನೋಡಿದ್ದೇನೆ, ಅಲ್ಲಿ ತುಂಬಾ ಜಮೀನುಗಳು ಹಾಳಾಗಿದ್ದಾವೆ. ಮುಂದೆ ನೀರು ಕಳಿಸ್ಲಿಕ್ಕೆ ಜಾಗನೇ ಇಲ್ಲ. ಅವರ ಮೇಲೆ ಅವರೆಲ್ಲರೂ ನೀರು ಬಿಟ್ಕೊಂಡು ಕುಂತ್ಕೊಂಡ್ರು, ಹೆಚ್ಚು ನೀರು ಈ ಕಡೆ ಬಿಟ್ರು, ಮುಂದೆ ಜಾಗ ಇಲ್ಲ, ಬಸ್ತು ಏನಪ್ಪ ಅಂದ್ರೆ ಈ ರೀತಿ ಕರ್ಲು ಮತ್ತು ಸವಳಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಏನಿದೆಯಲ್ಲ ನಿರ್ಧಾರ ತೆಗೆದುಕೊಂಡು ಸಾಮೂಹಿಕವಾಗಿ ನಾವು ಏನಾದರೂ ಇದನ್ನ ನಾವು ಯೋಚನೆ ಮಾಡಿದ್ರೆ ಇದನ್ನ ನಿಭಾಯಿಸಲಿಕ್ಕೆ ಸಾಧ್ಯತೆ ಇದೆ, ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಉತ್ತಮವಾದ ಪದ್ಧತಿಗಳಿದಾವ, ಸೌಲಭ್ಯಗಳಿದಾವೆ. ಇವತ್ತು ಯೂನಿವರ್ಸಿಟಿಯಲ್ಲಿ ಇರಬಹುದು, ಕೃಷಿ ಇಲಾಖೆಯಲ್ಲಿ ಅದನ್ನ ಸದ್ಬಳಕೆ ಮಾಡಿಕೊಂಡ್ರೆ ಖಂಡಿತ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಅವರೇನು ಹೇಳ್ತಾ ಇದ್ರೆ ಹಾಲ್ಟ್ ಸಲೈನೈಸೇಷನ್ ಅಂತ, ಈಗಾಗಲೇ ನಮ್ಮ ದೇಶದಲ್ಲಿ 7-8 million ಹೆಕ್ಟರ್, ಈಗ 6.7 ಅಂತ ನಾವು ನೋಡಿದೀವಿ, ಈಗ 7-8 million ಹೆಕ್ಟರ್ ಈ ಪ್ರದೇಶ ಸವಳು ಮತ್ತು ಜೌಗಾಗಿ ಮಾರ್ಪಾಡಾಗಿದೆ. ಇದೇ ರೀತಿ ಹೋದ್ರೆ ನಾವು ಮುಂದೆ ನಮ್ಮ ಆಹಾರ ಬೆಳೆಗಳನ್ನು ಏನ್ ಬೆಳಿತೀವಿ, ಎಲ್ಲಿಂದ ಬೆಳ್ಕೋತೀವಿ, ಮಣ್ಣಿನ ರಚನೆನೇ ಹಾಳಾಯ್ತಪ್ಪ ಅಂದ್ರೆ ಸಸಿನೇ ಕುಂದ್ರಲ್ಲ, ಮುಳಕೆನೇ ಒಡೆಯಲ್ಲ ಅಂದ್ರೆ ಹೆಂಗ ಬೆಳೆ ಬೆಳೆಯಕ್ಕೆ ಸಾಧ್ಯತೆ ಇದೆ? ಅಂದ್ರೆ ಈಗೇನು ಈ ಮಣ್ಣಿನ ಆರೋಗ್ಯ ಕೆಟ್ಟ ಹೋಗ್ಬಿಡ್ತೈತಿ, ರಚನೆ ಹೋಗ್ಬಿಡ್ತದ, ಮಣ್ಣು ಅದು ಸಮಸ್ಯಾತ್ಮಕ ಮಣ್ಣು ಆಗಿಬಿಡ್ತದಲ್ಲ, ಇಂಥ ಮಣ್ಣನ್ನ ನಾವು ಮುಂದೆಂದು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಸಾಧ್ಯತೆ ಇದೆ, ಒಂದ್ ವೇಳೆ ಸಂಪೂರ್ಣವಾಗಿ ಹಾಳಾಯ್ತು, ಇನ್ನೊಂದು 5-10 ವರ್ಷ ನಾವು ಇದೇ ರೀತಿಯಾಗಿ ನಮ್ ಮುಂದುವರೆದ್ರೆ ಮಣ್ಣು ಹಾಳಾಗಿ ಹೋಗ್ಬಿಟ್ರಪ್ಪ ಅಂತಂದ್ರೆ ಅದರಿಂದ ಏನು ಬೆಳೆಯಲಾರದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತದೆ. ನಿಮಗೆ ಉದಾಹರಣೆ ಕೊಡಬೇಕಂತಂದ್ರೆ ಇಲ್ಲಿ ಮಾಳ್ನೂರ್ ಅಂತಕ್ಕಂಥ ಹುಣಸಿ ಹತ್ರ ಯುಕೆಪಿ ಪ್ರಾಜೆಕ್ಟ್ ನಲ್ಲಿ ಏನಿದೆ ಅಲ್ಲ, ಅಲ್ಲಿ ಇಸ್ಲಾಂಪುರ್ ದೇವಾಪುರ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಸುಮಾರು 250 ಹೆಕ್ಟರ್ ಜಮೀನಿನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವಾಗ ಏನು ಒಂದು ಯೋಜನೆ ಹಾಕೊಂಡ್ರು, ಒಂದು ಬಸಿಗಾಲುವೆ ಮುಖಾಂತರ ಮತ್ತು ಕೆಲವು ಸುಧಾರಿತ ಪದ್ಧತಿಗಳ ಮುಖಾಂತರ ಯಾವ ರೀತಿ ಆ ಜಮೀನನ್ನು ಸುಧಾರಿಸಬೇಕು ಅಂತೇಳಿ. ಯಾಕಂದ್ರೆ ನೀರು ಬಸ್ತು ಬರ್ತಾ ಇತ್ತು ಮೇನ್ ಕೆನಾಲ್ ಇಂದ, ಭೂಮಿ ಎಲ್ಲ ಸವಳು ಜೋಗ ಆಗ್ತಾ ಇತ್ತು. ಆ ನೀರನ್ನು ಹೊರಗೆ ಕಳಿಸಲಿಕ್ಕೆ ಎಲ್ಲ ಯೋಜನೆಯನ್ನು ತಯಾರಿಸಿ ಎಷ್ಟು ಅಂತರದಲ್ಲಿ ಬಸಿಗಾಲುವೆಯನ್ನು ಹಾಕಬೇಕು ಮತ್ತು ಎಷ್ಟು ಗಂಧಕ ಅಥವಾ ಜಿಪ್ಸಂ ಕೊಡಬೇಕು ಅಂತಕ್ಕಂಥ ಪದ್ಧತಿ ನಾವೆಲ್ಲ ನೋಡಿದೀವಿ, ಯಾವ ಬೆಳೆಗಳನ್ನು ಬೆಳಿಬೇಕು ಅಂತ. ಇವತ್ತು ಅವೆಲ್ಲ ಜಮೀನು ಸುಧಾರಣೆ ಆಗಿದ್ದಾವೆ, ರೈತರು ತುಂಬಾ ಏನಪ್ಪ ಅಂದ್ರೆ ಉಪಯೋಗ ಪಡೆದಿದ್ದಾರೆ, ಬಟ್ ಸುಧಾರಣೆ ಮಾಡಲಿಕ್ಕೆ ಖರ್ಚು ಎಷ್ಟಾಗುತ್ತೆ ಅದು ಬಹಳ ಮುಖ್ಯವಾದಂಥದ್ದು. ಆಮೇಲೆ ಇಮಿಡಿಯೇಟ್ಲಿ ಆಗೋದಿಲ್ಲ, ಕನಿಷ್ಠ ಒಂದು 2 ವರ್ಷ ಬೇಕು. ಆಮೇಲೆ ಬಸಿಗಾಲಿ ಹಾಕಿದ ಮೇಲೆ ನಮಗೆ ಏನಿದೆ ಅಲ್ಲ, ಎಲ್ಲರೂ ಅದನ್ನ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗಬೇಕು, ಅದನ್ನ ನಿರ್ವಹಣೆ ಮಾಡಬೇಕಲ್ಲ, ನಿರ್ವಹಣೆ ಮಾಡಬೇಕು. ಅದನ್ನೆಲ್ಲ ತಪ್ಪಿಸಬೇಕಪ್ಪ ಅಂದ್ರೆ ಈ ಸವಳಾಗುವಿಕೆಯನ್ನು ನಾವು ಮೊದಲು ನಮ್ಮ ಕೈಯಲ್ಲಿದೆ, ಈಗಲೇ ತಪ್ಪಿಸಬಹುದು. ಸ್ವಲ್ಪ ಸವಳಾಗಿತ್ತಪ್ಪ ಅಂದ್ರೆ ಒಂದು ತೆರೆದ ಬಸಿಗಾಲುವೆಯನ್ನು ನಾವು ತಕೊಂಡ್ಬಿಟ್ರೆ ಖಂಡಿತ ನೀರು ಅದರ ಜೊತೆ ಬಸ್ತು ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲ ಅಂದ್ರೆ ಒಂದು ಸಣ್ಣ ಬಾವಿಯನ್ನ ತಕೋಬೇಕು, ನೀರೆಲ್ಲ ಬಸ್ತದಾಗ ಬರುತ್ತೆ ಹೆಚ್ಚಾದ ನೀರು. ನಮ್ಗೆ ಗಾಳಿ ಆಡ್ಬೇಕಲ್ಲ ಮುಖ್ಯವಾಗಿ, ನೀವು ಮಣ್ಣಲ್ಲಿ ಗಾಳಿನೇ ಆಡದೇ ಇದ್ರೆ ಬೇರೆಗಳು ಹೆಂಗೇನಪ್ಪ ಅಂದ್ರೆ ಪೋಷಕಾಂಶಗಳನ್ನು ತಗೊಂಡು ಎಲ್ಲ ಕಳಿಸ್ಬೇಕು. ಸೊ ಅದಕ್ಕೆ ಮಣ್ಣಿನಲ್ಲಿರ್ತಕ್ಕಂಥ 1 ಮೀಟರ್ ಆಳದ ಪ್ರದೇಶ ಏನಿದೆಯಲ್ಲ ಉತ್ತಮವಾದ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕು. ಈಗ ಅಚ್ಚುಕಟ್ಟು ಪ್ರದೇಶದೊಳಗೆ ಹೆಚ್ಚು ನೀರು ಬೇಡುವಂತಹ ಬೆಳೆಗಳನ್ನು ಬೆಳಿಬಾರದು ಅನ್ನುವಂಥದ್ದು ಇದ್ದೇ ಇದೆ. ರೈತರು ಕಬ್ಬಾಗಲಿ ಭತ್ತಾಗಲಿ ಇಂಥವನ್ನು ಬೆಳಿಬಾರದು ಅಂತೇಳಿ, ಆದರೂ ಕೂಡ ನಮ್ಮ ರೈತರು ಬೆಳೀತಾ ಇದ್ದಾರೆ. ಇಲ್ಲ ಬೆಳಿಬಾರದು ಅಂತಿಲ್ಲ, ಬೆಳಿಬೇಕು, ಆದ್ರೆ ವರ್ಷ ವರ್ಷ ಅದನ್ನ ಬೆಳೆಯೋದನ್ನ ಬಿಟ್ಟು ಒಂದು ಸಲ ಚೇಂಜ್ ಮಾಡ್ರಿ ಅಂತಕ್ಕಂಥದ್ದು ಒಂದು ನಾವೇನಿದೆ ಅಲ್ಲ ಇಲ್ಲಿ ವಿಚಾರ ಮಾಡಬೇಕಾಗಿದೆ. ಯಾರಿಗೋಸ್ಕರ? ನಮ್ಮ ಮಕ್ಕಳಿಗೋಸ್ಕರ, ಮುಂದಿನ ಪೀಳಿಗೆಗೆ ನಾವು ಉತ್ತಮವಾದ ಜಮೀನನ್ನು ಬಿಟ್ಟು ಹೋಗ್ಬೇಕಂತಂದ್ರೆ ನಾವು ನಿಜವಾಗ್ಲೂ ಇವತ್ತು ಎತ್ತಿಸಿಕೊಳ್ಳಬೇಕು ಸಂಶಕರವರೇ, ಮತ್ತು ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೋಬೇಕು. ಒಂದು 10 ವರ್ಷದ ದೃಷ್ಟಿಕೋನ ನಾವು ವಿಚಾರ ಮಾಡಿದ್ರೆ ಏನಾಗುತ್ತೆ, 10 ವರ್ಷ ಇದೇ ರೀತಿಯಲ್ಲಿ ಹೋದ್ರೆ ಖಂಡಿತ ಜಮೀನುಗಳು ಏನದವಲ್ಲ ಸವುಳು ಮತ್ತು ಜವುಗು ಆಗ್ಲಿಕ್ಕೆ ಉಂಟು. ಡಾಕ್ಟರ್ ಸಾಲಿಮಠ ಅವರೇ, ನೀವು ಈಗ ನಮ್ಮ ರೈತರಿಗೆ ಒಂದು ಪ್ಲಾನ್ ಕೊಡ್ರಿ. ನಮ್ಮ ರೈತರು ತಮ್ಮ ಮಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಬೇಕು, ಈ ಸಲೈನೈಸೇಷನ್ ಆಗುವಂತದನ್ನ ತಪ್ಪಿಸಬೇಕು, ನಿಲ್ಲಿಸಬೇಕು ಅದನ್ನ, ಮತ್ತಾದ್ರ ಉತ್ಪಾದಕತೆ ಹೆಚ್ಚಾಗಬೇಕು ಅಂತಂದ್ರೆ ನಮ್ಮ ರೈತರು ಅಚ್ಚುಕಟ್ಟು ಪ್ರದೇಶದೊಳಗೆ ಇದ್ದಂತವ್ರು ವಿಶೇಷವಾಗಿ ನೀರಾವರಿಯನ್ನ ಉಪಯೋಗ ಮಾಡ್ತಾ ಇರುವಂತವ್ರು ಏನು ಮಾಡಬೇಕು? ಸರಿ, ಈಗ ಏನಾಗಿದೆ, ಒಂದು ಇಲ್ಲಿ ತನಕ ನಾವೇನು ಕೃಷಿ ಮಾಡಿದ್ದೇವೆ, ಭತ್ತ ಅಥವಾ ಕಬ್ಬು ಆದ್ಮೇಲೆ ಕಬ್ಬು ಬೆಳೆದಿದ್ದೇವೆ, ನಮ್ಮ ಜಮೀನಲ್ಲಿ ಮಣ್ಣಿನ ಆರೋಗ್ಯ ಹೇಗಿದೆ ಅಂತಕ್ಕಂಥದ್ದನ್ನ ಮೊದಲು ನಾವು ಪರೀಕ್ಷೆ ಮಾಡಿಸ್ಬೇಕು. ಅದರಲ್ಲಿ ಏನ್ ಬೇಕಾಗಿದೆ, ಮಣ್ಣಿನ ರಸಸಾರ ಎಷ್ಟಿದೆ, ಮಣ್ಣಿನಲ್ಲಿನ ಉಪ್ಪಿನಾಂಶ ಅಂದ್ರೆ ಲವಣಾಂಶ ಎಷ್ಟಿದೆ, ವಿನಿಮಯ ಸೋಡಿಯಂ ಎಷ್ಟಿದೆ, ಕಾರ್ಬನೇಟ್ ಮತ್ತು ಬೈಕಾರ್ಬನೇಟ್ ಅಂಶ ಎಷ್ಟಿದೆ, ಇದನ್ನೆಲ್ಲ ನಾವು ಪರೀಕ್ಷೆ ಮಾಡ್ಕೊಂಡು ತಿಳ್ಕೊಂಡ್ರೆ ನಮ್ಮ ಮಣ್ಣಿನ ಆರೋಗ್ಯದ ಸ್ಥಿತಿಗತಿ ನಮಗೆ ಗೊತ್ತಾಗುತ್ತೆ. ಒಂದು ವೇಳೆ ನಾವು ಸವುಳಾಗುವಿಕೆಯ ಹಂತದಲ್ಲಿ ಇದ್ದೇವೆ ಅಂದ್ರೆ ಅಂದ್ರೆ 3 ಡಿಸೀಸ್ ಆಮೇಲೆ ಸಿತ್ತಪ್ಪ ನಮ್ದು ಉಪ್ಪಿನಾಂಶ, ನೆಕ್ಸ್ಟ್ ಇನ್ನೊಂದು 4-5 ಹೋದ್ರೆ ನಮ್ದು ಸವುಳಾಗ್ತದೆ. ಅದಕ್ಕೋಸ್ಕರ ನಾವು ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು, ಎಷ್ಟು ನೀರನ್ನು ಕೊಡಬೇಕು, ಇದನ್ನು ನಾವು ಆಲೋಚನೆ ಮಾಡಿ ನಾವು ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೋಬೇಕು. ಈ ಯೋಜನೆ ಸಿದ್ಧಪಡಿಸಿಕೊಳ್ಳಲಿಕ್ಕೆ ಖಂಡಿತ ವಿಶ್ವವಿದ್ಯಾಲಯದಿಂದ ಏನಿದೆಯಲ್ಲ ಉತ್ತಮವಾದ ಸಲಹೆ ಸಿಗ್ತದೆ. ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕಾಲೇಜ್ ಇದೆ, ವಿಜ್ಞಾನಿಗಳನ್ನು ಭೇಟಿಯಾಗಿ ಖಂಡಿತ ಇದನ್ನು ಈ ಮಾಹಿತಿಯನ್ನು ಪಡಿಬಹುದು. ನೀವು ಗುಲ್ಬರ್ಗ್ ಅಪ್ಪರ್ ಕೃಷ್ಣ ಯೋಜನೆಗೆ ಬಂದ್ರೆ ಅಲ್ಲಿ ಕೃಷಿ ಮಹಾವಿದ್ಯಾಲಯ ಭೀಮರಾನ್ಗುಡಿಯಲ್ಲಿ ಇದೆ, ರಾಯಚೂರು ಮಹಾವಿದ್ಯಾಲಯ ಇದೆ. ನೀವು ಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಬಂದ್ರೆ ಅಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ, ಧಾರವಾಡಕ್ಕೆ ನೀವು ವಿಶ್ವವಿದ್ಯಾಲಯಕ್ಕೆ ಬಂದ್ರೆ ಇಲ್ಲಿ ಬಿಜಾಪುರದಲ್ಲಿ ಸಹಿತ ಕಾಲೇಜ್ ಇದೆ, ಅರ್ಮಾವಿಯಲ್ಲಿದೆ, ಮುನಿರಾಬಾದ್ ತೋಟಗಾರಿಕೆ ಕಾಲೇಜ್ ಇದೆ. ಯಾವುದೇ ಒಂದು ನಮ್ಮ ಈ ಫಾರ್ಮ್ ಯೂನಿವರ್ಸಿಟೀಸ್ ಅಂತ ಏನ್ ಹೇಳ್ತೀವಿ, ಡೆಫಿನೆಟ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ. ಡಾಕ್ಟರ್, ನಾವು ಎಲ್ಲಿ ಹೋದರೂ ಸಹಿತ ನಮ್ಮ ರೈತರಿಗೆ ಕೃಷಿ ಸಂಶೋಧನಾ ಕೇಂದ್ರಗಳಿದ್ದಾವೆ, ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ, ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ಎಲ್ಲಿ ಬೇಕಾದಲ್ಲೂ ರೈತರು ಹೋಗಿ ತಿಳ್ಕೊಳ್ಳುವಂತಹದ್ದು ಸೌಲಭ್ಯ. ಇಲ್ಲಿ ಒಂದೇನೆಂದ್ರೆ ಪರೀಕ್ಷೆ ಆಯ್ತಾ, ಪರೀಕ್ಷೆ ಆದ್ಮೇಲೆ ನಾವು ಯೋಜನೆ ಸಿದ್ಧಪಡಿಸ್ಕೋಬೇಕಾದ್ರೆ ಇನ್ನೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಂದು ಗಿಡ ಮರ ಕಾಣ್ತಾ ಇಲ್ಲ ದಾರಿಯಾಗಿ ಬರಬೇಕಾದ್ರೆ. ಇವತ್ತು ಸುಸ್ಥಿರ ಕೃಷಿಪ ಅಂತ ನಾವು ಏನಾದ್ರೂ ಹೇಳಬೇಕಂದ್ರೆ ಹೊಲದಲ್ಲಿ ವನ, ಮನೆಯಲ್ಲಿ ದನ, ಇವೆರಡು ಇದ್ರೆ ನಮ್ಮ ಕೃಷಿ ಏನಿದೆಯಲ್ಲ ಉತ್ತಮವಾದ ಕೃಷಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಏನಾಗೈತಿ, ದನ ಯಾರು ಕಾಯ್ಬೇಕಂತ ಪ್ರಶ್ನೆ ಕೇಳ್ತಿರ್ಲಿಲ್ಲ. ನನಗೆ ನಾವು ಕೃಷಿ ಮಾಡಕತ್ತೀವಿ ಅಂದ್ರೆ ಉತ್ತಮವಾದ ಕೃಷಿ ಮಾಡಬೇಕಂದ್ರೆ ನಾವು ಕಮ್ಸೆ ಕಮ್ 2 ದನ ಇರಲೇಬೇಕು, ಯಾಕಂದ್ರೆ ಸಗಣಿ ಬೇಕು, ಅದ್ರ ಗಂಜಲ ಉಪಯೋಗ ಆಗುತ್ತೆ. ನಾವು ಖಂಡಿತ ಏನಿದೆಯಲ್ಲ ಭೂಮಿಗೆ ಸಾವಯವ ಇಂಗಾಲವನ್ನು ಕೊಡಲಿಕ್ಕೆ ಪೂರಕ. ಆಮೇಲೆ ಗಿಡಮರಗಳಾದ್ಮೇಲೆ ಏನಿದೆಯಲ್ಲ ನಾವು ಬಸಿಗಾಲುವೆನೆ, ಒಂದು ವೇಳೆ ಹೆಚ್ಚು ನೀರು ನಮ್ಮ ಪ್ರದೇಶದಲ್ಲಿ ಜೋಗಾಗ್ತಾ ಇದ್ರೆ ಒಂದು ತೆರೆದ ಬಸಿಗಾಲುವೆಯನ್ನು ತಕ್ಕೊಂಡು ನಾವು ನೀರನ್ನು ಹೊರಗೆ ಕಳಿಸ್ತಕ್ಕಂಥ ಪದ್ದತಿಯನ್ನು ಮಾಡಬೇಕು. ನಂತರ ನಿರೋಧಕ ತಳಿಗಳು ಅಂದ್ರೆ ಸವುಳು ನಿರೋಧಕ ತಳಿಗಳು ಯಾವಿದಾವೆ, ಭತ್ತದಲ್ಲಿ, ಕಬ್ಬಿನಲ್ಲಿ ಅಥವಾ ಬೇರೆ ಗೋಧಿಯಲ್ಲಿ, ಜೋಳದಲ್ಲಿ ಯಾವದವೆ ಅಂತವನ್ನೆಲ್ಲ ನಾವು ಆಯ್ಕೆ ಮಾಡಿಕೊಂಡು ಆ ಪ್ರದೇಶಕ್ಕೆ ಸೂಕ್ತವಾದಂತಹ ನಿರೋಧಕ ತಳಿಗಳನ್ನು ನಾವು ಬಳಕೆ ಮಾಡ್ಕೋಬೇಕು. ಮತ್ತು ಮಣ್ಣಿನ ಸಾವಯವ ಇಂಗಾಲ ಹೆಚ್ಚು ಪಡಿಸಬೇಕಂದ್ರೆ ಉತ್ತಮವಾದ ಕಾಂಪೋಸ್ಟ್ ಅನ್ನು ನಾವೇನಿದೆಯಲ್ಲ ಮಣ್ಣಿಗೆ ಹಾಕಬೇಕು. ಪ್ರತಿಯೊಬ್ಬ ರೈತರು ತಮ್ಮ ಜಮೀನಲ್ಲಿ ಒಂದು ಕಾಂಪೋಸ್ಟ್ ಗುಂಡಿಯನ್ನು ಮಾಡಲೇಬೇಕು. ಅದಕ್ಕೆ ಕೆಲವೊಂದು ಸೂಕ್ಷ್ಮ ಜೀವಾಣುಗಳನ್ನು ಬಳಸಿಕೊಂಡು ಉತ್ತಮವಾದ ಕಾಂಪೋಸ್ಟ್ ನಾವು ಮಾಡಿದ್ದಾದ್ರೆ ನಮ್ಮ ಮಣ್ಣಿನ ಆರೋಗ್ಯ ಅಂದ್ರೆ ಏನು, ಕೇವಲ ಮಣ್ಣಲ್ಲ, ಮಣ್ಣಿನ ಜೊತೆಗೆ ಉತ್ತಮವಾದ ಸಾವಯವ ಇಂಗಾಲ ಮತ್ತು ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ, ಇವೆರಡು ಇದ್ರೆ ಉತ್ತಮವಾದ ಮಣ್ಣು ಅಂತ ಹೇಳ್ಬೋದು. ಮತ್ತು ನೀರು ಗಾಳಿ ಚೆನ್ನಾಗಿ ಆಡಬೇಕು. ಬಸಿಯುವಿಕೆ ಬಹಳ ಮುಖ್ಯ, ಬಹಳ ಮುಖ್ಯ. ಯಾಕಂದ್ರೆ ನಮ್ದು ಮೂಗು ಕಟ್ಟಿದಪ್ಪ ಅಂದ್ರೆ ಈ ಕೊರೋನಾ ಪೀರಿಯಡ್ ನೋಡಿದಿವಲ್ಲ, ಒಂದ್ ಸ್ವಲ್ಪ ಎದೆ ಕೆಂಪಂತಪ್ಪ ಅಂದ್ರೆ ಮೂಗು ಕಟ್ಟಿದಂಗಾಗಿ ಒದ್ದಾಡ್ತಿದ್ವಿ ಉಸಿರಾಡಕ್ಕೆ. ಮತ್ತೆ ಮಣ್ಣಿಗೆ ಉಸಿರು ಕಟ್ಟಿದಪ್ಪ ಅಂತಂದ್ರೆ ಎಷ್ಟು ಒದ್ದಾಡ್ತೈತಿ. ಬಹಳ ಒಳ್ಳೆ ಮಾತು ಹೇಳಿದ್ರಿ ಅಲ್ವಾ. ನಾವೇನೋ ಮಾಡಿದ್ವಿ ಎಲ್ಲ ಅದು ಇದು ತಗೊಂಡು ಮಣ್ಣಿಗೆ ಏನು ಔಷಧ ಕೊಡಬೇಕು, ಏ ಮಣ್ಣಿಗೆ ಏನ್ ಜೀವ ಐತೆ ಅಂತ ಕೇಳಬಹುದು. ನಿಜವಾಗ್ಲೂ ಜೀವ ಇದೆ, ಆದ್ರೆ ಅದು ಹೇಳುದು ಕೇಳುದಿಲ್ಲಲ್ಲ ನಾವು. ನಾವು ಸಹಿತ ಮಣ್ಣಿಗೆ ಒಂದ್ ಸ್ವಲ್ಪ ಗಮನ ಕೊಟ್ಟು ನಮ್ಮ ದೃಷ್ಟಿಕೋನವನ್ನು ಮಣ್ಣಿನ ಕಡೆ ಹರಿಸಿದ್ರೆ, ನಾನೇನ್ ಮೊದಲು ಹೇಳಿದ್ನಲ್ಲ, ಮಣ್ಣಿನ ಆರೋಗ್ಯ, ಮಾನವನ ಆರೋಗ್ಯ ಇವೆರಡು ಬಹಳ ಮುಖ್ಯ. ಡಾಕ್ಟರ್, ಆಗಲೇ ತಾವು ಒಂದ್ ಮಾತು ಹೇಳಿದ್ರಿ ಏನಂತಂದ್ರೆ, ಇಂಥ ಒಂದು ಸುಧಾರಣಾ ಕೆಲಸಗಳನ್ನ ಒಬ್ಬರೇ ಇಬ್ಬರೇ ತಗೊಂಡ್ರಾಗಂಗಿಲ್ಲ, ಸಾಮೂಹಿಕವಾಗಿ ತಗೋಬೇಕು ಅನ್ನುವಂಥದ್ದು. ಈಗ ನಮ್ಮಲ್ಲಿ ನೋಡ್ತಾ ಇದ್ದೀವಿ ನೀರು ಬಳಕೆದಾರರ ಸಂಘಗಳಿದ್ದಾವೆ ಅಥವಾ ರೈತರ ಸಂಘಗಳೇ ಇದ್ದಾವೆ ಅಂತ ಹೇಳಿ ತಿಳ್ಕೊಳ್ಳೋಣ. ನೀರನ್ನ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಅಂತಹ ಸಂಘಗಳು ಕಾಳಜಿ ತೋರಿಸ್ತಾ ಇದ್ದಾವ ಹೆಂಗ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನದ? ಒಬ್ಬರಿಬ್ರು ಮಾಡಿದ್ರೆ ಇದು ಸಾಧ್ಯ ಇಲ್ರಿ ಸೋಮಶೇಖರ್ ಜಿ. ಯಾಕಂತ ಕೇಳಿದ್ರೆ ನಾವು ನೋಡ್ತಾ ಇದ್ದೇವೆ ಮ್ಯಾಲಿನವರು ಕಬ್ಬು ಬೆಳೀತಾರೆ, ನಾವು ಕೆಳಗಿನವರು ನಾನೇನಾದ್ರೂ ಶೇಂಗಾ ಬೆಳಿಲಿಕ್ಕೆ ಹೋದ್ರೆ ನನಗೆ ಹೆಂಗ ಬರ್ತೈತಿ ಬೆಳೆಯಕ, ನೀರು ಬಸ್ಕೊಂಡು ನನಗೆ ಬರ್ತೈತಿ. ಅದಕ್ಕೋಸ್ಕರ ಎಲ್ಲರೂ ಸಾಮೂಹಿಕವಾಗಿ ನಾವು ಹೇಳಿದ್ವಲ್ಲ ಆಗಲೇ ಒಂದು ನಿರ್ಧಾರವನ್ನು ತಗೋಬೇಕು. ಬೇರೆ ದೇಶದಲ್ಲಿ ಹೆಂಗ ಸದ್ಬಳಕೆ ಮಾಡ್ತಾ ಇದ್ದಾರೆ, ನಮಗೆ ಯಾಕೆ ಸಾಧ್ಯತೆ ಇಲ್ಲ? ಎಷ್ಟೋ ದೇಶಗಳಲ್ಲಿ ನೀರಿನ ಕೊರತೆ ಇದೆ, ನಮಗೆ ನಿಜವಾಗ್ಲೂ ಪುಣ್ಯ. ನೀರಿನ ಕೊರತೆ ಇಲ್ಲ ನಮಗೆ, ನಾವ್ ಇದನ್ನ ಹೆಂಗ್ ಬಳಕೆ ಮಾಡಬೇಕು ಅನ್ನೋದು ಅಷ್ಟೇ ನಮಗೆ ದೃಷ್ಟಿಕೋನ. ಇವತ್ತು ಪಾಪ್ಯುಲೇಷನ್ ಆಗ್ತಾ ಇದೆ, ಹೆಂಗ್ ಮಾಡೋಣ ಅಂತ ಒಂದು ವಿಚಾರ ಏನ್ ಮಾಡ್ತಾ ಇದಾರಲ್ಲ, ಪಾಪ್ಯುಲೇಷನ್ ಹೆಚ್ಚಾಗಲಿ ಆದ್ರೆ ನಮ್ಮಲ್ಲಿರ್ತಕ್ಕಂತ ಜಮೀನನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ನಾವು 320 ಸಾವಿರ ಬೇಕಾದಷ್ಟು ಉತ್ಪಾದನೆ ಮಾಡಬಹುದು, ಸಾಕಷ್ಟು ನಮಗೆ ಅವಕಾಶ ಇದೆ. ಆದ್ರೆ ಎಲ್ಲಿ ನಾವು ತಪ್ತಾ ಇದೀವಿ ಅಂದ್ರೆ, ನೀರನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿ ವಿವಿಧ ಬೆಳೆಗಳನ್ನ ಬೆಳೆದು ವೈವಿಧ್ಯತೆಯನ್ನು ಸೃಷ್ಟಿ ಮಾಡಿದ್ದೆ. ಆದ್ರೆ ಈಗ ಹೆಂಗ್ ಹೇಳ್ತೀವಿ ಸುಸ್ಥಿರ ಕೃಷಿ ಅಂದ್ರೆ ಏನಪ್ಪಾ ಅಂತ ಕೇಳಬಹುದು. ಹೊಲದಾಗ ಒಂದ್ 4 ಗಿಡ ಇಲ್ಲ, ಬೇವಿನ ಗಿಡ ಇಲ್ಲ, ಹೊಂಗೆ ಗಿಡ ಇಲ್ಲ, ಗ್ಲರಿಸಿಡಿಯ ಇಲ್ಲ, ಇಂಥ ಒಂದು 10-20 ಒಂದು ಎಕರೆಗೆ ಏನಾದ್ರು ಒಂದು 40 ಗಿಡಗಳನ್ನು ಬದುವಿಗೆ ಒಂದು 2 ಮೀಟರ್ ಜಾಗದಲ್ಲಿ ಯಾರಿಗಾಗಿ ಅಂತ ಕೇಳಿದ್ರೆ ನನಗಾಗಿ. ಕೊಳ್ಳಗ ಹಾಕೊಳ್ಳೋದು ಬಂಗಾರ ಬಂಗಾರ ಅಲ್ಲ, ಹೊಲದಾಗಿರೋದು ಬಂಗಾರ. ಆ ಬಂಗಾರ ಯಾರು ಹಿಡ್ಕೋಬೇಕು? ಇದನ್ನ ಯಾರು ಕಳತನ ಮಾಡ್ಕೊಂಡು ಹೋತಾರ? ಹೊಲದಾಗಿನ ಬಂಗಾರ ಯಾರು ಕಾಪಾಡ್ಕೋಬೇಕು? ಗಿಡ ಮರಗಳನ್ನು ಬೆಳೆಸಿದ್ರೆ ಮಾತ್ರ ನಮ್ಮ ಮಣ್ಣನ್ನು ಏನಿದೆಯಲ್ಲ ಕಾಪಾಡ್ತವೆ, ಮತ್ತು ಗಿಡ ಮರಗಳು ಸಾಕಷ್ಟು ಏನಿದೆಯಲ್ಲ ಸೂಕ್ಷ್ಮ ಪರಿಸರವನ್ನ ಅಭಿವೃದ್ಧಿಗೊಳಿಸ್ತವೆ. ಅದಕ್ಕಾಗಿ ಹಿಂದಿನ ಕಾಲಕ್ಕೆ ಏನು ಯಜಮಾನರು ಎಲ್ಲರೂ ಏನಪ್ಪಾ ಗಿಡ ಬೆಳೆಸಿದ್ರು, ನಾವು ಕಡ್ಕೊಂಡ್ ಬಂದೀವಿ. ಹೊಳ್ಳಿ ನಾವೇನಿದೆಯಲ್ಲ ದಯವಿಟ್ಟು ನಾವೇನಿದೆ ಗಿಡ ಮರಗಳನ್ನ ತರಬೇಕು ನಮ್ಮ ಜಮೀನಲ್ಲಿ. ಇದನ್ನು ಮಾಡಿದರೆ ನಾವು ಡೆಫಿನೆಟ್ಲಿ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಪರಿಸರವನ್ನ ಕೊಡಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಡಾಕ್ಟ್ರೆ, ಈಗ ನಾವು ನೀರನ್ನ ಹೆಚ್ಚಿಗೆ ಬಳಸುವುದರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ನಾವು ಕಡಿಮೆ ನೀರನ್ನು ಬಳಸಿ ಎಷ್ಟು ಸಾಧ್ಯದನೋ ಅಷ್ಟು ಸಮರ್ಥವಾಗಿ ನೀರಿನ ಬಳಕೆಯನ್ನು ಮಾಡಿ ಪ್ರತಿಯೊಂದು ಹನಿಯನ್ನು ನಾವು ಬಳಸಿಕೊಳ್ಬೇಕು. ಅದು ಬಹಳ ಮುಖ್ಯವಾದಂತಹದ್ದು. ಮೋರ್ ಕ್ರಾಪ್ ಪರ್ ಡ್ರಾಪ್ ಅನ್ನುವಂತಹ ಒಂದು ಯೋಜನೆಯನ್ನು ನಮ್ಮ ಮನಸ್ಸೊಳಗೆ ಯಾವತ್ತೂ ಇಟ್ಟುಕೊಳ್ಬೇಕು. ನಾವು ಅದರ ಪ್ರಕಾರ ನಾವು ಯಾವ ಬೆಳೆಗಳನ್ನು ಬೆಳಿಬಹುದು ಅಂತೀರಿ? ಈ ಪ್ರದೇಶದಲ್ಲಿ ನಿಜವಾಗ್ಲೂ ದೇವರು ಉತ್ತಮವಾದ ವಾತಾವರಣವನ್ನು ಕೊಟ್ಟಿದ್ದಾನೆ. ಬಿಸಿಲು, ಒಳ್ಳೆ ಬಿಸಿಲು ಕೊಟ್ಟಿದ್ದಾನೆ, ಒಳ್ಳೆ ಮಣ್ಣಿದೆ, ಒಳ್ಳೆ ನೀರಿದೆ. ನಾವು ಇಲ್ಲಿ ಈಗಾಗಲೇ ಬೇರೆ ದೇಶಗಳನ್ನು ನೋಡ್ತಾ ಇದ್ದೇವೆ, ತರಕಾರಿಗಳನ್ನು, ಹೂವಿನ ಬೆಳೆಗಳನ್ನು, ಹಣ್ಣಿನ ಬೆಳೆಗಳನ್ನು ಯಾವ ಕಾಲದಲ್ಲಿ ಬೇಕು ಆ ಕಾಲದಲ್ಲಿ ಬೆಳೀತಾ ಇದ್ದಾರೆ. ಇದಕ್ಕೇನ್ ಬೇಕು? ಕಂಟ್ರೋಲ್ಡ್ ಕಂಡೀಷನ್ಸ್ ಬೇಕು. ಅಂದ್ರೆ ನಿಯಂತ್ರಣವಾದಂತಹ ಒಂದು ವಾತಾವರಣ ನಾವು ಸೃಷ್ಟಿ ಮಾಡ್ಕೋಬೇಕು. ಏನದು ನಿಯಂತ್ರಣವಾದ ವಾತಾವರಣ ಅಂದ್ರೆ, ಒಂದು ಹಸಿರು ಮನೆ ಅಲ್ಲ, ಗ್ರೀನ್ ಹೌಸ್ ಅಂತ ಇರಬಹುದು, ಪಾಲಿ ಹೌಸ್ ಕಲ್ಚರ್ ಇರಬಹುದು, ಶೇಡ್ ನೆಟ್ ಇರಬಹುದು. ಈಗ ದಾರಿಯಲ್ಲಿ ನೋಡ್ತಾ ಇದ್ದು ನಾವು, ಜಮಖಂಡಿಯಿಂದ ಮುಂದಕ್ಕೆ ನೀವು ಇದಕ್ಕೆ ಮಲಪ್ರಭಕ್ಕೆ ಹೋದ್ರೆ ದಾರಿಯಲ್ಲಿ ಸಾಕಷ್ಟು ನರ್ಸರಿ ಮಾಡಿದ್ದಾರೆ. ಕೇವಲ ನರ್ಸರಿ ಮಾಡಿದ್ದಾರೆ, ಬೆಳೆಗಳನ್ನು ಬೆಳೀತಾ ಇಲ್ಲ. ಯಾಕೆ ನಾವು ಟೊಮ್ಯಾಟೋವನ್ನು ನಾವು ಹಸಿರು ಮನೆಯಲ್ಲಿ ಬೆಳಿಬಾರದು? ಒಂದು ಎಕರೆದಲ್ಲಿ ನೀವು ಬೆಳೀರಿ, ಈ ಕ್ಯಾಪ್ಸಿಕಮ್ಮೇ ಬೆಳೀರಿ. ಹೆಚ್ಚಾಯ್ತಪ್ಪ ಅಂತಂದ್ರೆ ಅದನ್ನು ಒಳ್ಳೆ ಗ್ರೇಡಿಂಗ್ ಮಾಡಿ ಒಂದು ಕಂಪನಿ ಮಾಡಿ ನಾವು ಬೇರೆ ಕಡೆನ ಸಾಗಾಣಿಕೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ನಾವು ಅದಕ್ಕೆ ಇವನ್ ನಬಾರ್ಡ್ದಲ್ಲಿ ಸಾಕಷ್ಟು ಯೋಜನೆಗಳಾದವೆ. ಇವತ್ತು ಒಂದು 1,000 ಮಂದಿ ರೈತರದ ಏನಿದೆಯಲ್ಲ ಒಂದು ಒಕ್ಕೂಟ ಮಾಡಿದ್ರೆ ಒಂದು ಬ್ಯಾಂಕ್ ಅನ್ನ 1,000 ರೈತರದೇ ಒಂದು ಬ್ಯಾಂಕ್ ಮಾಡ್ಕೋಬಹುದು. ಅಂತವನ್ನ ಮಾಡಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ನಾವೇನಿದೆಯಲ್ಲ ಶೇಡ್ ನೆಟ್ ಬಳಸಿಕೊಂಡು ಹಸಿರು ಮನೆಯನ್ನು ನಾವು ಏನಪ್ಪಾ ಮಾಡಿಕೊಂಡು ಎಲ್ಲಾ ತರಕಾರಿಗಳನ್ನ ವರ್ಷವಿಡೀ ಬೆಳೆಯಬಹುದು. ಅವಾಗ ನೀರು ಕಡಿಮೆ ಬೇಕಾಗುತ್ತೆ, ಮಣ್ಣಿಗೂ ಸಹಿತ ನೀರನ್ನು ಹೆಚ್ಚು ಕೊಡ್ತಾ ಇಲ್ಲ. ಆದ್ರೆ ವಾಣಿಜ್ಯ ಬೆಳೆಗಳನ್ನಲ್ಲಿ ಬೆಳೀತಾ ಇದ್ದೇವೆ. ಈಗ ಗುಲಾಬಿನ ತಗೊಳ್ರಿ, ಉತ್ತಮವಾದ ಗುಲಾಬಿ ಬೆಳಿಬಹುದು ಈ ಪ್ರದೇಶದಲ್ಲಿ, ಉತ್ತಮವಾದ ಜರ್ಬರ ಬೆಳಿಬಹುದು, ಆಮೇಲೆ ಮೆಣಸಿನಕಾಯಿ ಬೆಳಿಬಹುದು, ಟೊಮ್ಯಾಟೊ ಬೆಳಿಬಹುದು. ಇಂಥ ಬೆಳೆಗಳನ್ನು ಬೆಳೆದು ಏನಿದೆಯಲ್ಲ ನಾವು ಮಾರ್ಕೆಟ್ ಅನ್ನು ನಾವೇ ಏನಪ್ಪ ಅಂತಂದ್ರೆ ಹೊರದೇಶಕ್ಕೂ ಕೂಡ ಕಳಿಸ್ತಕ್ಕಂತ ಒಂದು ಸಾಧ್ಯತೆ ಉಂಟು. ಈ ರೀತಿ ಮಾಡಿದ್ರೆ ಖಂಡಿತ ನೀರು ಸದ್ಬಳಕೆ ಆಯ್ತು, ಮಣ್ಣು ಸದ್ಬಳಕೆ ಆಗುತ್ತೆ, ರೈತರು ಕೂಡ ಏನಿದೆಯಲ್ಲ ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಸಾಧ್ಯತೆ ಇದೆ. ಡಾಕ್ಟರ್, ಯಾರಾದರೂ ತಮಗೆ ಮಾತಾಡಿಸಿ ತಮ್ಮ ಸಲಹೆ ಸೂಚನೆ ತಗೋಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ದಯವಿಟ್ಟು ತಗೊಳ್ಳಿ ಸರ್, 9008354768. ಆತ್ಮೀಯರೇ, ಡಾಕ್ಟರ್ ಸರ್ವದ ಸಾಲಿಮಠ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9008354768 ಈ ನಂಬರ್ ನ ಸಂಪರ್ಕ ಮಾಡಿ ತಾವು ಮಾತಾಡಬಹುದು. ಒಳ್ಳೆಯದು ಡಾಕ್ಟರ್ ಸರ್ವಜ್ಞ ಸಾಲಿಮಠ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಅಚ್ಚುಕಟ್ಟು ಪ್ರದೇಶದೊಳಗೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗ್ತಾವ, ವಿಶೇಷವಾಗಿ ಮಣ್ಣಿನ ಆರೋಗ್ಯದ ಜೊತೆಗೆ ಯಾವ ರೀತಿ ಮಣ್ಣು ಲವಣಯುಕ್ತ ಆಗ್ತದ, ಸವಳಾಗ್ತದ, ಜವುಗಾಗ್ತದ, ಇಂಥ ಒಂದು ಪರಿಸ್ಥಿತಿಯೊಳಗೆ ನಾವು ಯಾವ ರೀತಿ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತೆ ಯಾವ ರೀತಿಯಾದಂತಹ ನಮ್ಮ ಕೃಷಿ ಬೆಳೆಗಳನ್ನು ಯಾವ ರೀತಿ ಬದಲಾವಣೆ ಮಾಡಿಕೊಂಡು ನಾವು ಮಣ್ಣಿನ ಆರೋಗ್ಯವನ್ನು ಮತ್ತೆ ಹಳಿಗೆ ತರುವುದಕ್ಕೆ ಸಾಧ್ಯ ಅದ ಅನ್ನುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಪ್ರಾಯೋಗಿಕವಾದಂತಹ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಇಲ್ಲಿವರೆಗೂ ಬಂದು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸೋಮಶೇಖರ್, ನನಗೂ ಕೂಡ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದುವರೆಗೆ ತಜ್ಞವಾಣಿಯಲ್ಲಿ ಮಣ್ಣಿನ ಆರೋಗ್ಯ ಈ ವಿಷಯವಾಗಿ ಡಾಕ್ಟರ್ ಸರ್ವಜ್ಞ ಸಾಲಿಮಠ್ ಅವರೊಡನೆ ಸಂದರ್ಶನ ಮೂಡಿಬಂತು. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಅಕ್ಕ ಮಹಾದೇವಿ ಶಿವಕುಮಾರ್ ಹಾಗೂ ಸಂಗಡಿಗರಿಂದ ಒಂದು ಸಂಪ್ರದಾಯದ ಪದ. ತುಂಬಿದ ಬೆಳದಿಂಗಳ ಗಂಗ ಜಮುನ ಹರೆಯು ಮಲ್ಲಣ ಗಮಿಸಲಾಗಿ ಮೈ ತುಂಬ ಒಡೆದು ಕುಡಿದಿಟ್ಟು ದೇವ ತುಂಬಿದ ಬೆಳದಿಂಗಳ ಮನವು ಕಾಮನ ಮನೆಯು ಕಾಯ ಸೊಬಗಿನ ಬಳ್ಳಿ ಪ್ರೇಮೆಲ್ಲ ಉರಳಿಟ್ಟು ಹೂವಾಗಿ ದೇವ ತುಂಬಿದ ಬೆಳದಿಂಗಳ ಮನವು ಮಲ್ಲಿಗೆ ಹೂವ ತನವು ತ್ಯಾಗಿಗೆ ಹೂವ ಕಣ್ಣು ಕಮಲದ ಹೂವೇನು ದೇವ ತುಂಬಿದ ಬೆಳದಿಂಗಳ ಮೂಗು ಸಂಪಿಗೆ ಹೂವ ಕಿವಿಯು ದಸಳ ಹೂವ ಕೆದರಿದ ತಾವರೆ ಮಗ್ಗೇನು ದೇವ ತುಂಬಿದ ಬೆಳದಿಂಗಳ ತುಟಿಯು ತೊಂಡೆಯ ಹಣ್ಣು ದವಡೆ ದಾಳಿಂಬರಣ್ಣು ಬಿರಿದ ಕಲ್ಲಂಗಡಿ ಕಣ್ಣೇನು ದೇವ ತುಂಬಿದ ಬೆಳದಿಂಗಳ ಗದ್ದ ಜ್ಯೋತಿತ್ತ ಜೇನು ನೀಲ ಕೋಮಲ ತೋಳು ತುಂಬಿದ ಬಾಳಿ ಕೊನೇನು ದೇವ ತುಂಬಿದ ಬೆಳದಿಂಗಳ ತೋಳ ಚಂದೀರ ಗುಬ್ಬುಸ ವಜ್ಞಾನ ಕುಸರದ ಗರಿಯ ಮಾಲ ಭಾಸೆ ಸುಳಿ ಸುಳಿ ಹರಿದು ಮೇಲೆ ಹಂಕಲವೂವ ಶಿವಗಂಜಿ ಕಾಮೇಂದ್ರಿದಾರ ಮನೆಯ ಹಸನದಿ ಮಕರ ಹೊಸ ಬೆಳಕು ಬೀಳುವುದು ಮೈಕಾಂತಿ ಕೂಡಿ ಬೆಳದಿಂಗಳು ದೇವ ತುಂಬಿದ ಬೆಳದಿಂಗಳ ನುಪುರ ಗೆರೆಯ ನುಡಿಸಿ ಹುಡುಬಿಸಿಲಿಗೆ ಮೈ ಬೀಚಿ ಸೋಗಿಲ್ಲಿ ಕುಣಿವ ನವಿಲೇನು ದೇವ ತುಂಬಿದ ಬೆಳದಿಂಗಳ ಹರದುಂಬಿ ಬೆವರಾಗಿ ಎರಡು ನಡುವೆ ಮಡುಗತ್ತಿ ಕಾಮ ತಿಂತೀನಿ ಪದಕೇನು ದೇವ ತುಂಬಿದ ಬೆಳದಿಂಗಳ ಕಣ ಕಾಲ ಮಣಿ ಮಣಿಸಿ ಬಡು ನಡುವ ಜಾಗಿಸಿ ಬಾಗಿ ಬಾಗಿ ಕಣಕದಂತ ಮೈಯ ಕುಣಿ ಕುಣಿಸಿ ನರೇವಾಗ ಸೋಗಿನ ಚಂದ್ರ ಬಾಗಾನ ಕೋಲು ಕೋಲನ್ನಾದ ಕೋಲು ಕೋಲನ್ನ ಕೋಲ ಕೋಲು ಕೋಲನ್ನಾದ ಕೋಲು ಕೋಲನ್ನ ಕೋಲ ಸಿಂಗಾರ ಊಟಗೊಂಡು ಸಿಂಗಾರ ತೊಟಗೊಂಡು ಕೋಲು ಕೋಲ ಸಿಂಗಾರ ಗೀತಿ ಗಂಗ ಜಮುನಾ ರನ್ನಾದ ಕೋಲು ಕೋಲನ್ನ ಕೋಲ ಸಿಂಗಾರ ಗೀತಿ ಗಂಗ ಜಮುನಾ ಮೈ ತುಂಬ ಕೋಲು ಕೋಲ ಬಂಗಾರದ ಕಾಮನಲ್ಲಿ ದಾಡಿ ರನ್ನಾದ ಕೋಲು ಕೋಲನ್ನ ಕೋಲ ತುಂಬಿ ಬೆಳೆವ ರೂಪ ರಂಬೆ ನಡೆದವ ನೋಡಿ ಕೋಲು ಕೋಲ ನಂಬದಲ್ಲಿ ಕಣ್ಣ ಹರಸದಲ್ಲಿ ರನ್ನಾದ ಕೋಲು ಕೋಲನ್ನ ಕೋಲ ನಂಬದಲ್ಲಿ ಕಣ್ಣ ಹರಸದಲ್ಲಿ ತೇಲಾಡಿ ಕೋಲು ಕೋಲ ಹರಮೆಚ್ಚು ಗಾನ ಕಲಿಸಿದಳು ರನ್ನಾದ ಕೋಲು ಕೋಲನ್ನ ಕೋಲ ಸೋಮಲಿಂಗನ ಸೇವೆ ಕಾಮಿ ಗಂಗಾ ಜಮುನಾ ಕೋಲಿಕೊಳ್ಳ ನೇಮದಲ್ಲಿ ಮಾಡಿ ಕುಣಿ ಕುಣಿ ದೂರನ್ನಾದ ಕೋಲು ಕೋಲೆನ್ನ ಕೋಲ ನೇಮದಲ್ಲಿ ಮಾಡಿ ಕುಣಿ ಕುಣಿದು ಹಾಡು ತಲಿ ಕೋಲು ಕೋಲ ತೋಮದಿತ್ತಯ್ಯ ಕುಣಿ ಕುಣಿ ದೂರನ್ನಾದ ಕೋಲು ಕೋಲೆನ್ನ ಕೋಲ ಟಿಗಿ ತುಂಬಿ ನಲಿ ನಲಿದು ವಂದನೆ ಗತಿಯಾಗಿ ತುಂಬಿ ಬಯದೆಯ ಕುಯ್ನೋಟ ದೇವ ತುಂಬಿದ ಬೆಳದಿಂಗಳ ನಲಿ ನಲಿದು ಮೈಯಾಡಿ ನಲಿ ನಲಿದು ಕೈಯಾಡಿ ಕುಣಿಯುವ ಭಂಗಿ ಕಣ್ಣೋಟು ದೇವ ತುಂಬಿದ ಬೆಳದಿಂಗಳ ಕಾಲುಲಿ ಪೈಜಾಣ ಮೇಲೇನು ಪೂರಗೇಜಿ ಸುತ್ತ ಸಾವಿರ ಗುಬ್ಬಿ ನುಡಿದಂಗು ದೇವ ತುಂಬಿದ ಬೆಳದಿಂಗಳ ಒಪ್ಪುಳ ಬಡ ನಡುಕ ಒತ್ತಿಟ್ಟವ ಜಾಣ ಕಾಮನ ಬಿಲ್ಲಿನ ಉಗಮೇನು ದೇವ ತುಂಬಿದ